ರೈತರಿಗಾಗಿ ಕಾರ್ಯಕ್ರಮ. ಈ ಕಾರ್ಯಕ್ರಮದ ಪ್ರಾಯೋಜಕರು ಭಾರತ ಸರ್ಕಾರದ ಕೃಷಿ ಹಾಗೂ ರೈತರ ಕಲ್ಯಾಣ ಮಂತ್ರಾಲಯ. सूखा हो या बेमौसम की बरखा हो, कीड़ा लगे खेत में या दुविधा हो, बहुत ही कम प्रीमियम पे पूरी हो भरपाई, फसल बीमित रहे कटाई के बाद भी भाई. हाँ, ऋणी या अऋणी अब हर किसान लाभ उठाए, एक मौसम कदर है सब किसान बीमा कराए, प्रधानमंत्री फसल बीमा योजना से हर किसान मुस्काए. कृषि और किसान कल्याण मंत्रालय द्वारा किसान हित में जारी. ಪ್ರಧಾನಮಂತ್ರಿ ಕಿಸಾನ್ ಮಾನ್ಧನ್ ಯೋಜನೆ. ಸಿಗುವುದು ಪೆನ್ಷನ್ ನ ಆಸರೆಯು, ಆಗದು ನಿರಾಸರೆ, ಇನ್ನು ಸಿಗುವುದು ಸಂತಸದ ಕ್ಷಣವು, ಕಳೆವುದು ಸುಖದಿಂದ ವೃದ್ಧಾಪ್ಯ, ರಕ್ಷಿತ ಆಗುವ ಅನ್ನದಾತ, ಸುರಕ್ಷಿತ ಆಗುವ ಅನ್ನದಾತ. ಪ್ರಧಾನಮಂತ್ರಿ ಕಿಸಾನ್ ಮಾನ್ಧನ್ ಯೋಜನೆಯಿಂದ ಲಘು ಮತ್ತು ಸಣ್ಣ ಹಿಡುವಳಿದಾರ ರೈತರ ಭವಿಷ್ಯವಾಗುತ್ತೆ ಸುರಕ್ಷಿತ. 60 ವರ್ಷ ವಯಸ್ಸಾದ ನಂತರ 3,000 ರೂಪಾಯಿಗಳ ಮಾಸಿಕ ಪೆನ್ಷನ್ ಖಚಿತ. 55-200 ರೂಪಾಯಿಗಳ ಮಾಸಿಕ ಶುಲ್ಕ ನೀಡಿ 18-40 ವರ್ಷ ತನಕ ರೈತರು ಪ್ರವೇಶಿಸಬಹುದು. ಈ ಅಂಶದಾನ ಯೋಜನೆಯಲ್ಲಿ ಸರ್ಕಾರ ನೀಡುತ್ತದೆ ಸಮಪಾಲು ಕೊಡುಗೆ. ಎಲ್ಲ ರೈತ ಬಾಂಧವರು ಈ ಸೇವೆಯ ಪ್ರಯೋಜನಕ್ಕಾಗಿ ಜನಸೇವಾ ಕೇಂದ್ರಕ್ಕೆ ಹೋಗಿ ಉಚಿತವಾಗಿ ತಮ್ಮ ಹೆಸರನ್ನು ನೋಂದಾಯಿಸಿಕೊಳ್ಳಿ. ಪ್ರಧಾನಮಂತ್ರಿ ಕಿಸಾನ್ ಮಾನ್ಧನ್ ಯೋಜನೆ ಅನ್ನದಾತರ ಪರಿಶ್ರಮಕ್ಕಾಗಿ ಈಗ ಪೆನ್ಷನ್ ನಿಂದ ಅವರ ಮನೆ ಸುರಕ್ಷಿತ. ಕೃಷಿ ಮತ್ತು ರೈತ ಕಲ್ಯಾಣ ಖಾತೆ, ಭಾರತ ಸರ್ಕಾರದ ವತಿಯಿಂದ ಜನಹಿತಕ್ಕಾಗಿ ಜಾರಿ. ನಮ್ಮೆಲ್ಲ ಕೃಷಿಕ ಬಾಂಧವರಿಗೆ ಶರಣು ಶರಣಾರ್ಥಿ. ರೈತ ಬಾಂಧವರೇ, ಇಂದಿನ ಕಿಸಾನ್ ವಾಣಿ ಕೃಷಿರಂಗ ರೈತರಿಗಾಗಿ ಕಾರ್ಯಕ್ರಮದಲ್ಲಿ ಜಗಳೂರು ತಾಲೂಕು ಬಿದರಕೆರೆ ತರಳಪಾಳು ಅಮೃತ ರೈತ ಉತ್ಪಾದಕ ಕಂಪನಿಯ ಕಾರ್ಯಚಟುವಟಿಕೆಗಳು ಕುರಿತು ಇಲ್ಲಿನ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿ ಡಿಎಂ ಸುರೇಶ್ ಅವರೊಂದಿಗೆ ಸಂದರ್ಶನ, ನಂತರ ರೈತರಿಗೆ ಸಲಹೆ, ಜನಪದ ಗೀತೆಗಳನ್ನು ಕೇಳಬಹುದು. ಕೇಳಿ ಪ್ರಾಯೋಜಿತ ಕಾರ್ಯಕ್ರಮ ಹಸಿರು ಹೊನ್ನು, ಪ್ರತಿ ಗುರುವಾರ ಬೆಳಗ್ಗೆ 7:15 ಆಕಾಶವಾಣಿಯ ರಾಜ್ಯ ವ್ಯಾಪ್ತಿ ಪ್ರಸಾರದಲ್ಲಿ. ಮೊದಲ ಸಂಚಿಕೆಯಲ್ಲಿ ಮಾತನಾಡಲಿದ್ದಾರೆ ಶ್ರೀ ಈಶ್ವರ್ ಖಂಡ್ರೆ, ಮಾನ್ಯ ಅರಣ್ಯ ಜೀವಿ ಪರಿಸ್ಥಿತಿ ಮತ್ತು ಪರಿಸರ ಸಚಿವರು. ಕಾರ್ಯಕ್ರಮದ ಪ್ರಾಯೋಜಕರು ಕರ್ನಾಟಕ ಅರಣ್ಯ ಇಲಾಖೆ. ಈಗ ಕೇಳಿ, ಜಗಳೂರು ತಾಲೂಕು ಬಿದರಕೆರೆ ತರಳಪಾಳು ಅಮೃತ ರೈತ ಉತ್ಪಾದಕ ಕಂಪನಿಯ ಕಾರ್ಯಚಟುವಟಿಕೆಗಳು ಕುರಿತು ಇಲ್ಲಿನ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿ ಡಿಎಂ ಸುರೇಶ್ ಅವರೊಂದಿಗೆ ಸಂದರ್ಶನ. ಆತ್ಮೀಯ ರೈತ ಬಾಂಧವರೇ, ಇವತ್ತಿನ ಕಿಸಾನ್ ವಾಣಿ ಕೃಷಿರಂಗ ಕಾರ್ಯಕ್ರಮದಲ್ಲಿ ನಾವಿವತ್ತು ದಾವಣಗೆರೆ ಜಿಲ್ಲೆಯ ಜಗಳೂರು ತಾಲೂಕಿನ ಬಿದರಕೆರೆಯ ತರಳಬಾಳು ಅಮೃತ ರೈತ ಉತ್ಪಾದಕ ಕಂಪನಿಯ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿಗಳನ್ನ ಮಾತಾಡಿಸ್ತಾ ಇದೀವಿ. ಈ ಒಂದು ಕಂಪನಿಯ ಕಾರ್ಯಚಟುವಟಿಕೆಗಳು ಯಾವ ರೀತಿ ನಡ್ಕೊಂಡು ಹೋಗ್ತಾ ಇದ್ದಾವೆ, ಈ ನಿಟ್ಟಿನಲ್ಲಿ ಸಾಕಷ್ಟು ವಿಚಾರಗಳನ್ನು ಇವತ್ತು ಡಿಎಂ ಸುರೇಶ್ ಅವರು ನಮ್ಮೊಂದಿಗೆ ಇದ್ದಾರೆ, ಬನ್ನಿ ಅವರಿಂದಲೇ ಸಾಕಷ್ಟು ಮಾಹಿತಿಯನ್ನ ತಿಳಿದುಕೊಳ್ಳೋಣ. ನಮಸ್ಕಾರ ಸುರೇಶ್ ಅವರೇ. ನಮಸ್ಕಾರ. ಸುರೇಶ್ ಅವರೇ, ಹೇಳಿ ಅಂದ್ರೆ ಇಲ್ಲಿನ ಒಂದು ಕಂಪನಿಯ ಮುಖ್ಯ ಒಂದು ಕಾರ್ಯಚಟುವಟಿಕೆಗಳು ಅಂದ್ರೆ ಯಾವ ರೀತಿ ಇದೆ? ಕಾರ್ಯಚಟುವಟಿಕೆಗಳಂದ್ರೆ ಈಗ ದಿನನಿತ್ಯ ಏನು ರೈತರಿಗೆ ಏನೇನು ವಸ್ತುಗಳು ಬೇಕು, ನಿಧಾನವಾಗಿ ಒಂದೊಂದೇ ಅವರಿಗೆ ಅನುಕೂಲವಾಗುವಂತ ಸೌಲಭ್ಯ ಮಾಡಕ್ಕೆ ಸಿದ್ಧವಾಗಿದ್ದೀವಿ. ಆದ್ರೆ ಕ್ರಮೇಣವಾಗಿ ವರ್ಷದಿಂದ ವರ್ಷಕ್ಕೆ ಸ್ವಲ್ಪ ಬಿಸ್ನೆಸ್ ಅಂದ್ರೆ ಸ್ವಲ್ಪ ನಮ್ಮ ಆದಾಯ ರೊಟೇಷನ್ ಆದಂಗೆಲ್ಲ ನಾವು ಬೇರೆ ಅವ್ರಿಗೆ ಏನೇನು ಅನುಕೂಲಗಳು ಬೇಕೋ ಎಲ್ಲ ಮಾಡ್ಕೊಡ್ತೀವಿ ರೈತರುಗಳಿಗೆ. ರೈತರಿಗೋಸ್ಕರನೇ ಇದು ಕಂಪನಿ ಅಂತ ಹೇಳಿ ಸ್ಟಾರ್ಟ್ ಮಾಡಿರೋದು ನಾವು. ರೈತರಿಗೆ ಯಾವ ರೀತಿಯ ಗೊಬ್ಬರ ಬೀಜ ಆಗಲಿ ಬೇರೆ ಏನೇ ಉಪಕರಣಗಳಿರಲಿ ಸಂಬಂಧಪಟ್ಟ ಮಾಹಿತಿಗಳನ್ನು ಕೊಡುವುದು, ಮತ್ತೆ ನಮ್ಮಲ್ಲಿ ಯಾವ ಸಾಮಗ್ರಿಗಳಿರುತ್ತೋ ಅವ್ರಿಗೆಲ್ಲ ತಲುಪಿಸ್ಕೊಡೋದು, ಹೊರಗಡೆ ಯಾವ ರೀತಿಯಲ್ಲಿ ಸಿಗುತ್ತಿದೆಯಲ್ಲ ಅದಕ್ಕಿಂತ ಕಡಿಮೆ ಬೆಲೆಯಲ್ಲಿ ಅವ್ರಿಗೆ ದೊರಕಿಸ್ಕೊಡುವಂತ ಒಂದು ಸೌಲಭ್ಯ ಮಾಡಿಕೊಟ್ಟಿದ್ದಾರೆ. ಕೃಷಿ ಇಲಾಖೆ ಕಡೆಯಿಂದನೂ ನಮಗೆ ಬಹಳ ಸಪೋರ್ಟ್ ಇದೆ, ಅಂದ್ರೆ ಅವ್ರ ಮೂಲಕನೇ ನಮಗೆ ಅನುದಾನಗಳು ಬಂದಿದ್ದಾವೆ. ಮತ್ತೆ ಇನ್ನೇನು ದಾವಣಗೆರೆ ತರಳಬಾಳು ಕೃಷಿ ಕೇಂದ್ರ ಕಡೆಯಿಂದ ನಮಗೆ ಬಹಳ ಹೆಲ್ಪ್ಫುಲ್ ಆಗಿ ಸಪೋರ್ಟ್ ಇದೆ. ಅವ್ರ ಸಪೋರ್ಟ್ ಇಂದಾನೇ ನಾವೀಗ ಇದನ್ನ ಸ್ಥಾಪನೆ ಮಾಡಕ್ಕಾಗಿರೋದು. ಈ ಕಂಪನಿ ಸ್ಟಾರ್ಟ್ ಆಗಿ 2 ವರ್ಷ ಆಯ್ತು. ಈ ಒಂದು ಅಮೃತ ರೈತ ಉತ್ಪಾದಕ ಕಂಪನಿ ಅಂದ್ರೆ ಸ್ಥಾಪನೆಯಾಗಿ 2 ವರ್ಷ ಆಯ್ತು ಅಂತ ಹೇಳಿದ್ರ, ಅಂದ್ರೆ ಈ ಕಂಪನಿಯಲ್ಲಿ ನಮ್ಮ ರೈತರು ಷೇರ್ದಾರ ಆಗ್ಬೇಕಂತಂದ್ರೆ ಏನೆಲ್ಲ ಹೊಂದಿರ್ಬೇಕಂತ ಹೇಳಿ. ರೈತರು ಈಗ ನಮ್ಮ ಈ ಸುತ್ತಮುತ್ತ 7 ಪಂಚಾಯತಿ ದಾರರಾಗಿರ್ಬೇಕು, ಅವರೇ ಆಗಿರ್ಬೇಕು. ಅವ್ರದ ಆಧಾರ್ ಕಾರ್ಡ್ ಮತ್ತೆ ಅವ್ರ ಹೆಸರಲ್ಲಿ ಸರ್ವೇ ನಂಬರ್ ಪಾಣಿ ಮತ್ತೆ ಒಂದು ಫೋಟೋ ಪ್ಲಸ್ ಅದ್ರ ಇದು 1,000 ರೂಪಾಯಿ ಶೇರ್ ಕಟ್ಸ್ಕೊಂತಾರೆ ರಿಜಿಸ್ಟ್ರೇಷನ್ ಫೀಸ್ ಅಂತ ಹೇಳ್ಬಿಟ್ಟು 100 ರೂಪಾಯಿ ಕಟ್ಸ್ಕೊಂತಾರೆ ಒಟ್ಟು 1,100 ರೂಪಾಯಿ ಚಾರ್ಜಸ್ ಆಗುತ್ತೆ ಅವರಿಗೆ. ಏನ್ ಲಾಭ ಆಗುತ್ತೆ ಅಂದ್ರೆ ಅದರಿಂದ ಶೇರ್ದಾರರಾಗಿದ್ರಿಂದ ಇಲ್ಲಿ ಕೃಷಿ ಉತ್ಪಾದನಾ ಕೇಂದ್ರದಲ್ಲಿ ಏನೇನು ಸಾಮಗ್ರಿಗಳು ಎಲ್ಲ ಸಿಗುತ್ತೆ ಅವ್ರಿಗೆಲ್ಲ ಅವರಿಗೆ ಮೊದಲ ಆದ್ಯತೆ ಅಂದ್ರೆ ಕಡಿಮೆ ದರದಲ್ಲಿ ಸಿಗುತ್ತೆ. ಶೇರ್ದಾರರಾದ್ರೆ ಬೇರೆಯವ್ರು ಬಂದ್ರು ಅವ್ರಿಗೂ ಹೆಲ್ಪ್ಫುಲ್ ಇರುತ್ತೆ. ಅಂದ್ರೆ ಮೊದಲ ಆದ್ಯತೆ ಶೇರ್ದಾರರಿಗಾಗಿರುತ್ತೆ. ಈಗ ಕೆಲವು ಸರಿ ಬೀಜ ಗೊಬ್ಬರಗಳು ಸ್ಕೇರ್ಸಿಟಿ ಅಂದ್ರೆ ಈಗ ಕಡಿಮೆ ಇರುತ್ತೆ ದಾಸ್ತಾನು, ಆ ವರ್ಷದಲ್ಲಿ ಅವ್ರಿಗೆ ಮೊದಲ ಶೇರ್ದಾರರಿಗೆ ಫಸ್ಟ್ ಆದ್ಯತೆ ಕೊಡ್ತೀವಿ. ಆಮೇಲೆ ಶೇರ್ದಾರ್ಗೆ ಎಲ್ಲ ಆಗಿ ಮಿಕ್ಕಿದ ಸಾಮಗ್ರಿಗಳನ್ನ ರೈತರಿಗೂ ಕೊಡ್ತೀವಿ. ಇಲ್ಲಿನ ಒಂದು ಕಂಪನಿಯಲ್ಲಿ ನಾವು ಸೌಲಭ್ಯ ಪಡಿಬೇಕಂತಂದ್ರೆ ಶೇರುದಾರರಾಗಬೇಕು ಅಂತ ಹೇಳಿದ್ರ. ಈಗ ರೈತರು ಶೇರುದಾರರಾಗಬೇಕಂತಂದ್ರೆ ಅವ್ರ ಹೆಸರಿಗೆ ಏನಾದರೂ ಜಮೀನು ಇರಬೇಕಾಗುತ್ತಾ, ಏನಾದರೂ ಪಾಣಿ ಕೊಡಬೇಕಾಗುತ್ತಾ? ಹೌದು, ಯಾಕಂದ್ರೆ ಅವರಲ್ಲಿ ಹೆಸರಲ್ಲಿ ಇದಿರಲೇಬೇಕು, ಜಮೀನು ಇರಲೇಬೇಕಾಗುತ್ತೆ. ಯಾಕಂದ್ರೆ ಅದು ಪಾಣಿನ ನಾವು ಕಂಪಲ್ಸರಿ ಕಲೆಕ್ಟ್ ಮಾಡಲೇಬೇಕಾಗುತ್ತೆ ಅವ್ರ ಶೇರುದಾರ ಆಗಿದ್ರೆ. ಇಲ್ಲ ಅಂದ್ರೆ ಅವ್ರ ಮನೇಲಿ ಬೇರೆ ಅವ್ರ ಅಪ್ಪ ಆಗಲಿ ಅವ್ರ ತಮ್ಮರಾಗಲಿ ಯಾರ್ದಾರ ಇದ್ರು ಅದ ಸರ್ವೇ ನಂಬರ್ ಇದ್ ಮಾಡ್ಕೊಂಡು ನಾವು ಇದ್ ಮಾಡ್ಕೊಡ್ತೀವಿ. ಈಗ ಬೇರೆ ಈಗ ಜಮೀನು ಇಲ್ಲದಂತೆ ರೈತರು ಈಗ ಬೇರೆ ಜಮೀನ್ ಅವ್ರು ಕಾಂಟ್ರಾಕ್ಟ್ ಮಾಡ್ಕೊಂಡು ಕೃಷಿ ಮಾಡ್ತಾ ಇರ್ತಾರೆ, ಅಂತ ರೈತರಿಗೆ ಇಲ್ಲಿನ ಒಂದು ಸೌಲಭ್ಯ ಸಿಗುವಲ್ಲಿ ಯಾವ ರೀತಿ ನಿಮ್ಮ ಸಂಘ ಒಂದು ಕಾರ್ಯವನ್ನು ನಿರ್ವಹಿಸ್ತಾ ಇದೆ? ಇಲ್ಲ, ಅವ್ರಿಗೂ ಸವಲತ್ತು ಮಾಡ್ಕೊಡ್ಲಿಕ್ಕೆ ಮುಂದಿನ ದಿನಗಳಲ್ಲಿ ಪ್ರಯತ್ನ ಮಾಡ್ತಾ ಇದ್ದಾರೆ ನಮ್ಮ ಕಂಪನಿ ಕಡೆಯಿಂದ. ಅವ್ರಿಗೆ ಯಾವ ತರ ಅನುಕೂಲ ಆಗುತ್ತೆ ಅಂತ ಒಂದು ಸಭೆಯಲ್ಲಿ ಕರೆದ್ಬಿಟ್ಟು ಒಂದು ಡಿಸ್ಕಸ್ ಮಾಡೋಣ ಅಂತ ಹೇಳಿದಾರೆ. ಅಂದ್ರೆ ಈಗ ಶೇರ್ ಹೋಲ್ಡರ್ ಸರ್ಗೆ ಸರ್ವೇ ನಂಬರ್ ಕಂಪಲ್ಸರಿ ಮಾಡಿದ್ದಾರೆ, ಇದ್ರೆ ಚೆನ್ನಾಗೆ. ಯಾಕಂದ್ರೆ ಅವರು ಶೇರ್ದಾರ ಬೇರೆ ರೈತರು ಬಂದ್ಬಿಟ್ಟು ಜಮೀನ್ ಇಲ್ಲದಾರು ಕೆಲವರು ಕಟ್ಟಲಿಕ್ಕೆ ಒಲವು ಕೊಡ್ತಾರೆ, ಅಂತರ್ಗೂ ಏನ ಅನುಕೂಲ ಮಾಡುವಂತದ್ದು ಸೌಲಭ್ಯ ಮುಂದಿನ ದಿನಗಳಲ್ಲಿ ಆಗುತ್ತೆ. ಈಗ ಸುಮಾರು ಪಂಚಾಯತಿ ಹಳ್ಳಿಗಳು ಈ ಒಂದು ಬಿದರಿಕೆರೆ ಒಂದು ತರಳಬಾಳು ಅಮೃತ ರೈತ ಉತ್ಪಾದಕ ಕಂಪನಿಗೆ ಸೇರಿದವೆ ಅಂತ ಹೇಳಿದ್ರ. ಎಷ್ಟು ಜನ ಇಲ್ಲಿ ಸದಸ್ಯರಾಗಿದ್ದಾರೆ? ಸದಸ್ಯರು ಈಗ 9 ಜನ ಇದ್ದಾರೆ ಸರ್. ಎಷ್ಟು 9 ಪಂಚಾಯತಿ ಸದಸ್ಯರಾಗಿದ್ದಾರೆ, ಡೈರೆಕ್ಟರ್ಗಳಾಗಿದ್ದಾರೆ. ಡೈರೆಕ್ಟರ್ ಅಲ್ಲಿ ಒಬ್ರು ಅಧ್ಯಕ್ಷರು, ಒಂದು ಮುಖಾಧ್ಯಕ್ಷರಾಗಿ ಅಲ್ಲೇ ನಮ್ಮ ಸಮಿತಿಯಲ್ಲೇ ಆಯ್ಕೆ ಮಾಡ್ಕೊಂಡಿದ್ದೀವಿ. ಇದೇನು ಎಲೆಕ್ಷನ್ ಏನೇ ಆಗಲ್ಲ. ಇಲ್ಲಿ ಬಂದ್ಬಿಟ್ಟು ಮೆದಿನಕೆರೆ, ಕೆಟ್ಟಿಗೆಹಳ್ಳಿ, ಬಿದರಿಕೆರೆ, ನಿಬ್ಗೂರು, ಗುತ್ತಿದುರ್ಗ, ಬಿಸ್ತುವಳ್ಳಿ, ಅಷ್ಟನಗುಂಡಿ, ಕಲ್ಲದಾಪುರ ಮತ್ತೆ ರಸ್ತೆ ಮಾಕುಂಟೆ ಮತ್ತೆ ಅದರೊಳಗೆ ಪಂಚಾಯತಿಗಳು ಕೆಲವು ಬಂದಿದ್ದಾವೆ, ಅಷ್ಟು ಹಳ್ಳಿಗಳು ಸೇರ್ಕೊಂತಾವೆ. ಈಗ ಈ ಒಂದು ಸಂಘದ ಸದಸ್ಯರಾಗಿರ್ಬೋದು, ಅಧ್ಯಕ್ಷರಾಗಿರ್ಬೋದು, ಉಪಾಧ್ಯಕ್ಷರಾಗಿರ್ಬೋದು, ಇವರ ಒಂದು ಕಾರ್ಯಗಳು ಏನಂತ ಹೇಳ್ತೀರಾ? ಕಾರ್ಯಗಳು ಅಂದ್ರೆ ಇಲ್ಲಿ ಪ್ರತಿಯೊಂದು ಏನು ಸಾಮಗ್ರಿಗಳನ್ನ ತರ್ಸ್ಕೋಬೇಕಾದ್ರೆ ಯಾವ ರೀತಿ ತರ್ಸ್ಕೊಳೋದು, ಮತ್ತೆ ಈಗ ಕೆಲವು ಸರಿ ತರ್ಸ್ಕೋಬೇಕಾದ್ರೆ ನಮಗೆ ಫಂಡಿಂಗ್ ಪ್ರಾಬ್ಲಮ್ ಆಗುತ್ತೆ, ನಮ್ಮಲ್ಲಿ ಲಭ್ಯವಿರೋದಿಲ್ಲ ಫಂಡು, ಆವಾಗ ಅವರು ಸ್ವಲ್ಪ ಹಾಕ್ಬಿಟ್ಟು ಮತ್ತೆ ಇದ್ ಮಾಡ್ಕೊಳೋದು, ಅಡ್ಜಸ್ಟ್ ಮಾಡೋದು ಇವೆಲ್ಲ ಇರುತ್ತೆ. ಮತ್ತೆ ಪ್ರತಿಯೊಂದು ಕಾರ್ಯಚಟುವಟಿಕೆಗಳು ಅಧ್ಯಕ್ಷರು ಉಪಾಧ್ಯಕ್ಷರು ಎಲ್ಲರೂ ಮೀಟಿಂಗ್ ಕರೆದ್ಬಿಟ್ಟು ಪ್ರತಿಯೊಂದು ಏನೇ ಇಲ್ಲಿ ಕಾರ್ಯಕ್ರಮ ಏನು ಏನೋ ಒಂದು ವಸ್ತುಗಳಬೇಕಾದ್ರೂ ಏನಾದ್ರೂ ಎಲ್ಲರೂ ಡಿಸಿಷನ್ ತಗೊಂಡ್ಬಿಟ್ಟೆ ಮುಂದಿನ ಕೆಲಸಗಳನ್ನ ಮಾಡೋದು. ಗೊಬ್ಬರ ಬೀಜ ಅಂತಾನೆ ಅಲ್ಲ, ಮುಂದೆ ದಿನಗಳಲ್ಲಿ ಆಲ್ರೆಡಿ ಸ್ಟಾರ್ಟ್ ಮಾಡಿದ್ದಾರೆ. ಹೋದ ವರ್ಷ ಮೆಕ್ಕೆಜೋಳ ಖರೀದಿ, ರಾಗಿ ಖರೀದಿ, ದಳ್ಳಾಳಿಯುಕ್ತ ಖರೀದಿಯನ್ನ ಮಾಡಿಕೊಟ್ಟಿದ್ದೀವಿ ನಮ್ಮ ಕಂಪನಿ ಕಡೆಯಿಂದ. ಈ ವರ್ಷ ಅದಕ್ಕಿಂತ ಜಾಸ್ತಿ ಮಾಡಬೇಕು, ಏನಿಲ್ಲ ಅಂದ್ರೂ ಒಂದು 3 ಕೋಟಿ ಹತ್ತತ್ರ ಇನ್ನು ನಮಗೆ ಇದನ್ನ ಕೊಟ್ಟಿದ್ದಾರೆ, ಟಾರ್ಗೆಟ್ ಕೊಟ್ಟಿದ್ದಾರೆ. ಆತರ ಇದು ಎಲ್ಲ ಸೌಲಭ್ಯ ಇದೆ ರೈತರಿಗೆ. ಈಗ ನೆಕ್ಸ್ಟ್ ಇದ್ರಾದ ಮೇಲೆ ಕಿರಾಣಿ ಏನ್ ಮಾಡ್ಬೇಕು ಅಂತ, ಯಾಕಂದ್ರೆ ಇದು ಕಂಪನಿಗೆ ಯಾವ ತರ ಲಾಭ ತರಬಹುದು, ಯಾರೆಲ್ಲ ರೀತಿ ರೈತರಿಗೆ ಯಾವ್ಯಾವ ಸಾಮಗ್ರಿಗಳು ತರಿಸಿದ್ರೆ ಹೆಲ್ಪ್ ಆಗುತ್ತೆ, ಇವೆಲ್ಲ ಡಿಸಿಷನ್ ಮಾಡ್ಕೊಂಡು ಒಂದು ಸ್ಟಾರ್ಟ್ ಮಾಡಿದ್ದಾರೆ. ಈಗ ನೆಕ್ಸ್ಟ್ ಅದು ಪ್ರೊಸೆಸಿಂಗ್ ಯೂನಿಟ್ ಅಂತ ಹೇಳ್ಬಿಟ್ಟು ಅದನ್ನು ಮಾಡಕ್ಕೆ ಆಲ್ರೆಡಿ ಮಿಷಿನರಿ ಬಂದಿದೆ, ಅದು ಇನ್ಸ್ಟಾಲ್ ಮಾಡ್ಬೇಕಷ್ಟೇ. ಅಂದ್ರೆ ಎಲ್ಲಾ ಡೈರೆಕ್ಟರ್ಗಳು ತುಂಬಾ ಏನು ಸಪೋರ್ಟಿವ್ ಆಗಿ ರೈತರಿಗೆ ಯಾವ ತರ ಕಷ್ಟ ಬರುತ್ತೆ, ಯಾವ ತರ ಸಾಮಗ್ರಿಗಳು ಬಂದ್ರೆ ಇಲ್ಲಿ ಅವ್ರಿಗೆ ತರ್ಸ್ಕೊಡ್ಬೇಕು ಲಭ್ಯ ಆಗುತ್ತೆ ಅಂತವೆಲ್ಲ ಮಾಡಕ್ಕೆ ಭಾರಿ ಪ್ರೋತ್ಸಾಹ ಕೊಡ್ತಾರೆ. ಈಗ ಈ ಸಂಘದಲ್ಲಿ ಷೇರುದಾರರು ಅಂತಂದ್ರೆ ರೈತರು ಎಷ್ಟು ಜನ ಇದ್ದಾರೆ? ಈಗ ಸದ್ಯ 960 ಷೇರುದಾರ ಆಗಿದ್ದಾರೆ, ಇನ್ನು 1,000 ಷೇರುದಾರಿಗೆ ಇನ್ನೊಂದು 40 ಕಡಿಮೆ ಇದೆ. 1,000 ಷೇರುದಾರ ಆದ್ಮೇಲೆ ಎಲ್ಲರಿಗೂ ಪ್ರತಿಯೊಬ್ಬರಿಗೂ ಬಾಂಡ್ಗಳ ತರ ವಿತರಣೆ ನಾವು ಮಾಡ್ತಾ ಇದೀವಿ. ಈಗ ಇದರಲ್ಲಿ ಮಹಿಳಾ ರೈತರು ಎಷ್ಟು ಜನ ಇದ್ದಾರೆ? ಅರ್ಧಕ್ಕಿಂತ ಜಾಸ್ತಿ ಮಹಿಳಾ ರೈತರು ಇದ್ದಾರೆ. ಯಾಕಂದ್ರೆ ಬಹಳ ಜನ ರೈತರು ಹೊಲ್ಗಳು ಹೆಣ್ಮಕ್ಳಲ್ಲಿ ಹೆಸರಲ್ಲಿದೆ, ಬಹಳ ಜನ ರೈತರು ಷೇರುದಾರರು ಹೆಣ್ಮಕ್ಳು ಇದ್ದಾರೆ, ಗಂಡ್ಮಕ್ಳು ಇದ್ದಾರೆ, ಹೆಣ್ಮಕ್ಳು ಇದ್ದಾರೆ, ಯಾರು ಬೇಕಾದ್ರೂ ಬಂದು ಷೇರುದಾರರು ಮಾಡಬಹುದು. ಸಾಮಾನ್ಯವಾಗಿ ಈಗೆಲ್ಲ ಈ ಒಂದು ಕಂಪನಿ ಮುಖಾಂತರ ರೈತರಿಗೆ ಏನೇನು ಒದಗಿಸ್ತೀರಾ ಈ ಒಂದು ಕೃಷಿಗೆ ಸಂಬಂಧಪಟ್ಟಂತ ಒಂದು ನಿಟ್ಟಿನಲ್ಲಿ? ಈಗ ಸದ್ಯದಲ್ಲಿ ನಾವು ಬೀಜ ಗೊಬ್ಬರವನ್ನು ಕಡಿಮೆ ಬೆಲೆಯಲ್ಲಿ ಲಭ್ಯ ಮಾಡ್ತಾ ಇದೀವಿ. ಮುಂದಿನ ದಿನಗಳಲ್ಲಿ ಅವರಿಗೆ ಯಾವ ರೀತಿ ಕೃಷಿ ಉಪಕರಣ ಬೇಕು ಅಲ್ಲಿ ಹೊಲದಲ್ಲಾಗ್ಲಿ ಮತ್ತೆ ಅವರ ಇದಕ್ಕಾಗ್ಲಿ, ನೆಕ್ಸ್ಟ್ ಮತ್ತೆ ಈಗ ಕೆಲವರು ಪಶು ಸಾಕಣೆ ಮೇಕೆ ಸಾಕಣೆ ಅವರಿಗೆಲ್ಲ ಭೂಸ ಹಿಂಡಿ ಇವೆಲ್ಲ ಬೇಕಾಗ್ತಾ ಇರುತ್ತೆ. ಮುಂದಿನ ದಿನಗಳಲ್ಲಿ ಅವನ್ನೆಲ್ಲ ಸೌಲಭ್ಯ ಮಾಡ್ಬೇಕಂತಾನೆ ಇರೋದು. ಈಗ ಗೊಬ್ಬರ ಅಂತಂದ್ರೆ ಯಾವ ರೀತಿ ಗೊಬ್ಬರ ಕೊಡ್ತಾ ಇದ್ರೆ ನಿಮ್ಮ ಒಂದು ಕಂಪನಿ ಮುಖಾಂತರ ನಮ್ಮ ಕೃಷಿಕರಿಗೆ? ಕೃಷಿಕರಿಗೆ ನಾವು ಅಂದ್ರೆ ಸಬ್ಸಿಡಿಯಲ್ಲಿ ಇರುತ್ತಲ್ವಾ, ಅದನ್ನ ಇನ್ನು ಸಪ್ಲೈ ಮಾಡ್ತಾ ಇಲ್ಲ. ಯಾಕಂದ್ರೆ ಅದಿನ್ನು ನಮಗೆ ಲಭ್ಯವಿಲ್ಲ. ಹೊರಗಡೆ ಏನು ನಿಮಗೆ ಇದು ರಾಸಾಯನಿಕ ಗೊಬ್ಬರ ಸಿಗುತ್ತಲ್ಲ, DAP ಆಗ್ಲಿ, ಪೊಟ್ಯಾಶ್ ಆಗ್ಲಿ, ಈಗ 20-20 ಬಿತ್ತೋ ಗೊಬ್ಬರ ಆಗ್ಲಿ, ಮತ್ತೆ ಯೂರಿಯಾ ಇಂಥವನ್ನೆಲ್ಲ ಸಪ್ಲೈ ಮಾಡ್ತೀವಿ. ರೈತರಿಗೆ ಮೇನ್ ಜಾಸ್ತಿ ಏನು ಬೇಕು ಅಂತ ಹೇಳಿ ಇದ್ ಮಾಡ್ತಾರ ಅಂತವನ್ನ ತರಿಸಿ, ಈ ಭಾಗದ ರೈತರು ಯಾವನ್ನ ಅತಿ ಹೆಚ್ಚು ಬಳಸ್ತಾರ ಅಂತ ಗೊಬ್ಬರಗಳನ್ನ ತರಿಸಿ ಈಗ ಕಡಿಮೆ ದರದಲ್ಲಿ ಇದ್ ಮಾಡ್ತಾ ಇದೀವಿ. ಮತ್ತೆ ಈಗ ಅತಿ ಹೆಚ್ಚು ನಮ್ಮ ಭಾಗದಲ್ಲಿ ಅಂದ್ರೆ ಮೆಕ್ಕೆಜೋಳ ಬಿತ್ತಾರೆ. ಮೆಕ್ಕೆಜೋಳದಲ್ಲಿ ಅವ್ರು ಯಾವ್ಯಾವ ತಳಿಗಳನ್ನ ಉಪಯೋಗಿಸ್ತಾರೆ ಅಂತ ಒಂದು ಇದ್ ಮಾಡ್ಕೊಂಡಿದೀವಿ, ಯಾವ ಊರಲ್ಲಿ ಯಾವ್ಯಾವ ತಳಿ ಅತಿ ಹೆಚ್ಚು ತಗೊಂತಾರೆ. ಯಾಕಂದ್ರೆ ಅವ್ರಿಗೆ ದೂರ ದೂರ ಹೋಗ್ಬಿಟ್ಟು ತರಂತದ್ದು ಕೆಲವರಿಗೆ ಇರಲ್ಲ ಸಾಮರ್ಥ್ಯ, ಅಂತವ್ರಿಗೆ ಈಗ ನಾವು ಲಭ್ಯ ಮಾಡ್ಕೊಡಕ್ಕೆ ಕೃಷಿ ಇಲಾಖೆಯಿಂದನು ಕೆಲವೊಂದು ಬೀಜಗಳನ್ನ ಸಬ್ಸಿಡಿಯಿಂದ ಕಳಿಸ್ಕೊಟ್ಟಿದ್ದಾರೆ, ಅಂತವನು ಲಭ್ಯ ಮಾಡ್ಕೊಡ್ತೀವಿ. ಮತ್ತೆ ಬೇರೆ ಈಗ ಹೊರಗಡೆ ಪ್ರೈವೇಟ್ ಕಂಪ್ನಿಯವರು ಇದ್ ಮಾಡಿರ್ತಾರೆ, ಅಂತವನು ಈಗ ಹೊರಗಡೆ ಏನ್ ಮಾಡ್ತಿದಾರೋ ಅದಕ್ಕಿಂತ ಕಡಿಮೆ ಬೆಲೆಯಲ್ಲಿ ಸಿಗುವಂತ ಸೌಲಭ್ಯಗಳನ್ನ ನಮ್ಮ ಕಂಪನಿ ಕಡೆಯಿಂದ ಮಾಡ್ಕೊಡ್ತೀವಿ. ಅಂಗಡಿಗಳಲ್ಲಿ ನೇರವಾಗಿ ನಮ್ಮ ರೈತರು ಕೊಂಡ್ಕೊಂಡ್ ಬಂದಾಗ ಅಂದ್ರೆ ಅಲ್ಲಿಗೂ ಇಲ್ಲಿಗೆ ಏನು ರೇಟ್, ಎಷ್ಟು ಮಟ್ಟಿಗೆ ನೀವು ಕಡಿಮೆ ಇಟ್ಟು ಮಾರಾಟ ಮಾಡ್ತೀರಾ? ಕೆಲವೊಂದು ಬೀಜದಲ್ಲಿ ಅಥವಾ ಗೊಬ್ಬರದಾಗಲಿ 50 ರೂಪಾಯಿಗೆ ಏನು ಕಡಿಮೆ ಸಿಗುವಂತ ಸೌಲಭ್ಯ ಇರುತ್ತೆ. ಮತ್ತೆ ಇನ್ನೊಂದು ಅಂದ್ರೆ ಅವರಿಗೆ ಅಷ್ಟು ದೂರ ಹೋಗ್ಬಿಟ್ಟು ಈಗ ಗಾಡಿ ಬಾಡಿಗೆ ಮಾಡ್ಕೊಂಡು ಅವಕ್ಕೆಲ್ಲ ಖರ್ಚು ಮಾಡ್ಬೇಕಾಗತ್ತೆ, ಅದೆಲ್ಲ ಉಳಿಯುತ್ತೆ ಅವ್ರಿಗೆ. ಇಲ್ಲಿ ಬೀಜದಲ್ಲೇ ಒಂದು 10 ರೂಪಾಯಿ ಉಳಿದ್ರು ಅವ್ರಿಗೆ ಲಾಭನೇ, ಯಾಕಂದ್ರೆ ಹೋಗಿ ಬರೋ ಖರ್ಚನೇ ಜಾಸ್ತಿ ಆಗ್ಬಿಡುತ್ತೆ. ಈಗ ಬಿತ್ತನೆ ಬೀಜಗಳು ಅಂತಂದ್ರೆ ಮೆಕ್ಕೆಜೋಳನ ಅಷ್ಟೇ ಕೊಡೋದು, ಎಲ್ಲಾ ರೀತಿಯಾದಂತ ಒಂದು ಬಿತ್ತನೆ ಬೀಜಗಳು ಸಿಗ್ತಾವ ಮುಂದಿನ ದಿನದಲ್ಲಿ? ಅದನ್ನೆಲ್ಲ ಮಾಡ್ಬೇಕು ಅಂತಾನೆ ಇರೋದು ಈಗ ನಮ್ಮ ಕಂಪನಿ ಕಡೆಯಿಂದ. ಈಗ ಈ ಹೊಸದಾಗಿ ಓಪನ್ ಆಗಿರೋದ್ರಿಂದ ಅತಿ ಹೆಚ್ಚು ಯಾವ್ದು ರೈತರು ಬೇಡಿಕೆ ಇದೆಯೋ ಅವನ್ನ ಸೌಲಭ್ಯಗಳನ್ನ ನಾವು ಮಾಡ್ಕೊಡ್ತಾ ಇದೀವಿ. ಕೆಲವರು ರಾಗಿನೂ ಕೇಳಿದ್ರೆ ರಾಗಿನೂ ತರಿಸ್ಬೇಕಂತ ನಾವು ಇದ್ ಮಾಡ್ತಾ ಇದೀವಿ. ಈಗ ದ್ವಿದಳ ಧಾನ್ಯಗಳು, ಸಿರಿಧಾನ್ಯಗಳು, ಈಗ ಸಜ್ಜೆ ಆಗ್ಲಿ, ನವಣೆ ಆಗ್ಲಿ, ಮತ್ತೆ ತಗರಿ ಆಗ್ಲಿ, ಅಂತವನ್ನು ತರಿಸ್ಬೇಕಂತ ಮುಂದೆ ರೈತರಿಗೆ ಒಂದು ಏನು ಸಿರಿಧಾನ್ಯಗಳ ಬಗ್ಗೆ ಒಂದು ಮಾಹಿತಿ ಕೊಡ್ಬೇಕು. ಈಗ ಬೆಳೀರಿ ಈ ತರ ಇದೆ, ಇದರ ಬರೀ ಒಂದೇ ಪದ್ಧತಿ ಮಾಡ್ಬೇಡಿ. ಅಂದ್ರೆ ಇವತ್ತಿನ ದಿನಗಳಲ್ಲಿ ಸಾಕಷ್ಟು ಪ್ರಾಮುಖ್ಯತೆ ಪಡೆದುಕೊಂಡಿದೆ ಸಿರಿಧಾನ್ಯಗಳು. ಖಂಡಿತವಾಗಿ ಪಡ್ಕೊಂಡಿದೆ, ಅದಕ್ಕೋಸ್ಕರ ಒತ್ತು ಕೊಡ್ಬೇಕು. ನಮ್ಮ ತರಳುಬಾಳು ದಾವಣಗೆರೆ ಕೃಷಿ ಕೇಂದ್ರದಲ್ಲಿ ಅದಕ್ಕೋಸ್ಕರನೇ ಸಪರೇಟ್ ಕಾರ್ಯಕ್ರಮಗಳು ಮಾಡ್ತಾ ಇದ್ದಾರೆ. ಸಾಕಷ್ಟು ಕಾರ್ಯಕ್ರಮಗಳು ಈಗ ಆಲ್ರೆಡಿ ಆಗೋಗಿದಾವೆ, ಇನ್ನು ಮುಂದೆನೂ ಮಾಡ್ತಾರೆ. ಅಂತವನ್ನೆಲ್ಲ ಇಂಪ್ಲಿಮೆಂಟ್ ಮಾಡೋದ್ರಿಂದ ರೈತರಿಗೆ ಬಹಳ ಉಪಯೋಗ ಆಗುತ್ತೆ ಸಿರಿಧಾನ್ಯಗಳು. ಯಾಕಂದ್ರೆ ಈಗಿನ ಮತ್ತೆ ರಾಸಾಯನಿಕಯುಕ್ತ ಸಿರಿಧಾನ್ಯಗಳು ಬೆಳೆಯೋದನ್ನು ಎಲ್ಲ ಪ್ರಯೋಗಗಳು ಮಾಡಿದ್ದಾರೆ, ಹಾಗೆ ಇಲ್ಲೂ ಬೆಳೆಯದ ರೀತಿ ಸೌಲಭ್ಯಗಳು ಮಾಡ್ಕೊಡ್ತೀವಿ. ಈಗ ನೀವ್ ಹೇಳಿದ್ರ ಈಗ ಸಾಕಷ್ಟು ರಾಸಾಯನಿಕ ಗೊಬ್ಬರಗಳನ್ನ ಈ ಒಂದು ಕಂಪನಿ ಮುಖಾಂತರ ರೈತರಿಗೆ ಕೊಡ್ತಾ ಇದೀವಿ ಅಂತ ಹೇಳಿದ್ರ, ಇದ್ರ ಜೊತೆಗೆ ಏನಾದ್ರೂ ಲಘು ಪೋಷಕಾಂಶಗಳನ್ನ ಏನಾದ್ರು ಕೊಡ್ತಾ ಇದ್ರ? ರೈತರು ಕೇಳ್ತಾ ಇದಾರೆ, ಕೆಲವೇ ಕೆಲವು ಸಂಖ್ಯೆಯಲ್ಲಿ ಕೇಳ್ತಾ ಇದಾರೆ. ನಾವು ಅದನ್ನ ಮುಂದಿನ ದಿನಗಳಲ್ಲಿ ನಮ್ಮ ಏನು ಅಧ್ಯಕ್ಷರಾಗಲಿ, ಉಪಾಧ್ಯಕ್ಷರಾಗಲಿ, ಡೈರೆಕ್ಟರ್ಗಳಾಗಲಿ, ನಿರ್ದೇಶಕರಾಗಲಿ, ಎಲ್ಲರೂ ಕುಂತು ಮಾತಾಡಿ ಅದ್ರ ಬಗ್ಗೆನೂ ಒಂದು ಇದನ್ನ ಮಾಡಬೇಕು ಅಂತ, ಏನೋ ರೈತರಿಂದ ಮಾಹಿತಿ ಪಡ್ಕೊಂಡು ಯಾವ ರೀತಿ ನೀವು ಇದ್ ಮಾಡ್ಕೊಂತೀರಾ, ಮತ್ತೆ ಇಲ್ಲಿ ನಮ್ಮ ಕೃಷಿ ವಿಜ್ಞಾನಿಗಳಿಂದನೂ ಸಲಹೆ ಪಡ್ಕೊಂಡು ಯಾವ ತರ ಇದನ್ನ ಮಾಡ್ಕೋಬಹುದು, ಸಭೆಗಳು ಕರೆದ್ಬಿಟ್ಟು ಮುಂದಿನ ದಿನಗಳಲ್ಲಿ ಅವನ್ನ ಲಭ್ಯ ಮಾಡ್ಕೊಡ್ಬೇಕು ಅಂತ ತೀರ್ಮಾನ ಇದೆ. ಮೈಕ್ರೋ ನ್ಯೂಟ್ರಿಯೆಂಟ್ಸ್ ಅಂದ್ರೆ ಲಘು ಪೋಷಕಾಂಶಗಳು ಬೇಕೇ ಬೇಕು. ಈಗಿನ ರಾಸಾಯನಿಕ ಮಾಡಿ ಮಾಡಿ ಮಾಡಿ ಏನಾಗ್ಬಿಟ್ಟರೆ ಭೂಮಿಯಲ್ಲಿ ಅದು ಲಘು ಏನೋ ಪೋಷಕಾಂಶಗಳು ಇಲ್ಲಂಗೆ ಆಗ್ಬಿಟ್ಟಿದಾವೆ. ಈಗ ಹೇಳಿದ್ರ ಭೂಮಿಯಲ್ಲಿ ಸಾಕಷ್ಟು ಇವತ್ತಿನ ದಿನಗಳಲ್ಲಿ ಅಂದ್ರೆ ಭೂಮಿಯ ಫಲವತ್ತತೆ ಕಡಿಮೆ ಆಗಿದೆ, ಸಾಕಷ್ಟು ಪೋಷಕಾಂಶಗಳ ಕೊರತೆ ಇದೆ ಅಂತ ಹೇಳಿದ್ರ, ಅಂದ್ರೆ ಈ ನಿಟ್ಟಿನಲ್ಲಿ ಅಂದ್ರೆ ನಮ್ಮ ಕೃಷಿಕರಿಗೆ ಹೆಚ್ಚಿನ ಮಾಹಿತಿ ಕೊಡಬಹುದಲ್ಲ ಈ ಮಣ್ಣು ಪರೀಕ್ಷೆ ಮಾಡಿಸಿ ಅಂತ ಹೇಳಿ ಈ ಒಂದು ಕಂಪನಿಯ ಮುಖಾಂತರ? ಇಲ್ಲ, ಕಂಪನಿಯ ಮುಖಾಂತರ ಸಾಕಷ್ಟು ಈ ಭಾಗದ ಮೊನ್ನೆ 6 ತಿಂಗಳ ಕೆಳಗಡೆ ಮಣ್ಣಿನ ಸ್ಯಾಂಪಲ್ ಗಳು ತಗೊಂಡೋಗಿ ಆಲ್ರೆಡಿ ಪರೀಕ್ಷೆ ಮಾಡಿದ್ದಾರೆ, ರಿಸಲ್ಟ್ಸ್ ಎಲ್ಲ ಬಂದಿದಾವೆ. ಇನ್ನು ರೈತರುಗಳಿಗೆಲ್ಲಾನು ಕೊಡ್ತಾ ಇದೀವಿ, ಎಲ್ಲ ಒಂದೊಂದು ಊರಿಗೆ ಹಳ್ಳಿನಾಗೆ ಎಷ್ಟು ಸ್ಯಾಂಪಲ್ ತಗೊಂಡೋಗಿದ್ವೋ ಷೇರ್ದಾರಿಗೆ ಎಲ್ಲ ಇದು ಉಚಿತವಾಗಿ ಮಾಡ್ಕೊಡ್ತಾ ಇದಾರೆ ಇಲ್ಲಿ ನಮ್ಮ ತರಳುಬಾಳು ಕೃಷಿ ಕೇಂದ್ರ ದಾವಣಗೆರೆ ಕಡೆಯಿಂದ. ಇಂಥ ಅನುಕೂಲಗಳನ್ನು ಲಭ್ಯ ಮಾಡ್ಕೊಂಡು, ಯಾಕಂದ್ರೆ ಅವರಲ್ಲಿ ಯಾವ ಪೋಷಕಾಂಶಗಳು ಕಡಿಮೆ ಇದೋ ಅಂತ ಮುಂದಿನ ದಿನಗಳಲ್ಲಿ ಅವ್ರಿಗೆ ಬಹಳ ಹೆಲ್ಪ್ ಆಗುತ್ತೆ. ಯಾಕಂದ್ರೆ ನಮ್ಮಲ್ಲಿ ಇಂಥ ಮೈಕ್ರೋನ್ಯೂಟ್ರಿಯೆಂಟ್ಸ್ ಕಡಿಮೆ ಇದಂದ್ರೆ ಅಲ್ಲಿ ನಾವು ಏನೋ ಸ್ಯಾಂಪಲ್ಗಳು ತಗೊಂಡೋಗಿ ಇದು ಮಾಡ್ತಾರಲ್ಲ ಅಲ್ಲಿ ರಿಪೋರ್ಟಲ್ಲಿ ಕೊಟ್ಬಿಟ್ಟಿದೆ ಇಂಥ ಪೋಷಕಾಂಶಗಳು ಕಡಿಮೆ ಇದಾವೆ ಅಂತ ಮಾಹಿತಿ ಎಲ್ಲ ಕೊಡ್ತಾ ಇದೆ, ಆಲ್ರೆಡಿ ಕೊಡ್ತಾ ಸ್ಟಾರ್ಟ್ ಮಾಡಿದ್ದಾರೆ. ಈಗ ನೀವು ಷೇರುದಾರರುಗಳನ್ನೆಲ್ಲ ಪ್ರತಿ ತಿಂಗಳು ಏನಾದ್ರೂ ಮೀಟಿಂಗ್ ಮಾಡಿ ಈ ಕೃಷಿ ಬಗ್ಗೆ ಮಾಹಿತಿ ಕೊಡ್ತೀರಾ ಏನಾದ್ರೂ? ವಾಟ್ಸಪ್ ಗ್ರೂಪ್ಗಳೆಲ್ಲ ಮಾಡ್ಕೊಂಡಿದ್ದೀವಿ, ಏನೇ ಬೀಜ ಆಗಲಿ ಗೊಬ್ಬರ ಆಗಲಿ ಯಾವುದೇ ಮಾಹಿತಿ ಆಗಲಿ ಶೇರ್ ಮಾಡ್ತಾ ಇದೀವಿ. ಒಂದೊಂದು ಹಳ್ಳಿದು ಒಂದೊಂದು ಗ್ರೂಪ್ ಮಾಡಿಬಿಟ್ಟು ಪ್ರತಿಯೊಂದು ಹಳ್ಳಿಗೂ ಈಗ ಶೇರ್ ಮಾಡ್ತಾ ಇದೀವಿ, ಈ ತರ ಬೀಜ ಬಂದ, ಈ ತರ ಕಾರ್ಯಕ್ರಮ ಇದೆ, ಈ ತರ ಅಟೆಂಡ್ ಮಾಡ್ರಿ, ಮತ್ತೆ ನಮ್ಮ ತರಳುಬಾಳು ಕೇಂದ್ರದಲ್ಲಿ ಈ ತರ ಪ್ರೋಗ್ರಾಮ್ಗಳಿದಾವೆ ಅಟೆಂಡ್ ಮಾಡ್ರಿ, ಇವೆಲ್ಲ ಈ ತರ ಗ್ರೂಪ್ಗಳು ಮಾಡ್ಕೊಂಡು ಇದು ಮಾಡಿದೀವಿ. ಮತ್ತೆ ವಾರ್ಷಿಕವಾಗೂ ಇದಾದಾಗ ಅವಾಗ ಕರಿತೀವಿ. ಅಂದ್ರೆ ಕೃಷಿ ಯಂತ್ರೋಪಕರಣಗಳಿಗೂ ಹೆಚ್ಚಿನ ಆದ್ಯತೆ ಕೊಡಬೇಕು ಅಂತ ಹೇಳಿದ್ರ, ಅಂದ್ರೆ ಇವತ್ತಿನ ದಿನಗಳಲ್ಲಿ ಸಾಕಷ್ಟು ಎತ್ತುಗಳ ಸಂಖ್ಯೆ ಕಡಿಮೆ ಆಗಿದೆ ಅಲ್ವಾ? ಎತ್ತುಗಳನ್ನ ಸಾಕಾಣಿಕೆ ಮಾಡಂತದ್ದ ನಮ್ಮ ರೈತರು ಕಡೆಗಣಿಸಿ ಬಿಡಿದ್ದಾರೆ. ಯಾಕಂತಂದ್ರೆ ಈಗ ದುಬಾರಿ ಆಗಿದಾವೆ ಎತ್ತುಗಳನ್ನ ನಾವು ಕೊಂಡ್ಕೊಂಡ್ಬರ್ಬೇಕು ಅಂದ್ರೆ, ಒಂದ್ ಕಡೆ ನೀರಿನ ಸಮಸ್ಯೆ ಅಂತಾರೆ, ಒಂದ್ ಕಡೆ ಮೇವಿನ ಸಮಸ್ಯೆ ಅಂತಾರೆ. ಆ ದೃಷ್ಟಿಯಿಂದ ನಾವು ಯಂತ್ರಗಳ ಒಂದು ಸಹಾಯ ಪಡೆಯಲೇಬೇಕಾಗುತ್ತೆ. ಇವತ್ತು ಬೇಗ ಒಂದು ಕೃಷಿಯಲ್ಲಿ ಕೆಲಸಗಳು ಆಗಬೇಕು ಅಂದ್ರೆ ಯಂತ್ರೋಪಕರಣಗಳು ಅಂತಂದ್ರೆ ಯಾವ ರೀತಿ ನೀವು ಮುಂದಿನ ದಿನಗಳಲ್ಲಿ ರೈತರಿಗೆ ಒಲಿಸಬೇಕು ಅಂತ ನಿರ್ಧಾರ ಮಾಡಿದ್ರೆ ನಿಮ್ಮ ಸಂಘದಿಂದ? ಖಂಡಿತವಾಗಿ ಇದು ನಮ್ಮ ಕೃಷಿ ಇಲಾಖೆ ಕಡೆಯಿಂದ ರೈತರಿಗೆ ಉಪಕರಣಗಳು ಬೇಕಾಗುತ್ತಾ, ಅಂತ ಉಪಕರಣಗಳು ಇಲ್ಲಿಂದಾನೆ ಅವರಿಗೆ ಸಬ್ಸಿಡಿ ಮೂಲಕನೇ ಲಭ್ಯ ಮಾಡುವಂತ ಇದು ಫೆಸಿಲಿಟಿನ ನಾವು ಮಾಡ್ಕೊಡ್ಬೇಕಂತ ನಮ್ಮ ಇದರಲ್ಲಿ ಕಂಪ್ನಿಯಲ್ಲಿ ತೀರ್ಮಾನ ಆಗಿದೆ ಆಲ್ರೆಡಿ. ಈಗ ಕೆಲವರಿಗೆ ಸ್ಪ್ರಿಂಕ್ಲರ್ ಪೈಪ್ಗಳು ಜೆಟ್ ಪೈಪ್ಗಳು ಎಲ್ಲ ಬೇಕಾಗುತ್ತೆ, ಅದು ಇನ್ನು ಸಬ್ಸಿಡಿಯಲ್ಲಿ ಕೃಷಿ ಇಲಾಖೆಯಲ್ಲಿ ಸಿಗುತ್ತೆ. ಯಾಕಂದ್ರೆ ಕೆಲವರು ಏನಂದ್ರೆ ಅಲ್ಲಿ ಹೋಗ್ಬಿಟ್ಟು ಅದನ್ನೆಲ್ಲ ಸಬ್ಮಿಟ್ ಮಾಡು, ಇದನ್ನ ಸಬ್ಮಿಟ್ ಮಾಡು, ಇಲ್ಲಿ ಹತ್ರ ಇರೋ ತನಕ ಇಲ್ಲೇ ಬಂದ್ಬಿಟ್ಟು ಅವ್ರು ಇಲ್ಲೇ ಮುಂದಿನ ದಿನಗಳಲ್ಲಿ ಇಲ್ಲೇ ಸಬ್ಮಿಟ್ ಮಾಡುವಂತ ರೀತಿಯಲ್ಲಿ ಫೆಸಿಲಿಟಿಗಳನ್ನ ಲಭ್ಯ ಮಾಡ್ಕೊಡ್ಬೇಕಂತ ಆಲ್ರೆಡಿ ತೀರ್ಮಾನ ಆಗಿದೆ, ಮಾಡ್ತಾ ಇದೀವಿ ಆಲ್ರೆಡಿ. ಈಗ ಕೆಲವೊಬ್ಬೊಬ್ಬರಿಗೆ ಆಗಿದೆ, ಹೋದ ವರ್ಷ ಸ್ಪ್ರಿಂಕ್ಲರ್ ಪೈಪು ನಮ್ಮ ಇದರಿಂದ ಒಂದು 20-30 ಜನಕ್ಕೆ ಕೊಡಿಸಿದ್ದಾರೆ. ಈಗ ಎಲ್ಲೇ ಒಂದ್ ಕಡೆ ಇವತ್ತಿನ ಒಂದು ದಿನಗಳಲ್ಲಿ ರಾಸಾಯನಿಕ ಔಷಧಿ ಮತ್ತು ರಾಸಾಯನಿಕ ಗೊಬ್ಬರಗಳ ಬಳಕೆಯಿಂದ ಭೂಮಿ ಸಾಕಷ್ಟು ತನ್ನ ಶಕ್ತಿಯನ್ನೇ ಕಳೆದುಕೊಂಡಿದೆ ಅಂತೇಳಿ ಸಾಕಷ್ಟು ಒಂದು ಕೂಗಿದೆ ಅಲ್ವಾ? ಈ ನಿಟ್ಟಿನಲ್ಲಿ ನೀವು ಸಾವಯವ ಕೃಷಿಗೆ ಹೆಚ್ಚಿನ ಆದ್ಯತೆ ಕೊಡ್ತೀರಾ, ನಿಮ್ಮ ಕಂಪನಿಯ ಒಂದು ಮುಖಾಂತರ ಸಲಹೆ ಕೊಡ್ತೀರಾ ರೈತರಿಗೆ? ತರಳಬಾಳು ಕೃಷಿ ವಿಜ್ಞಾನಿಗಳು ಇದನ್ನ ಬಗ್ಗೆ ಆಲ್ರೆಡಿ ಒಂದು ಸೆಷನ್ ಮಾಡಿದ್ದಾರೆ. ಯಾಕಂದ್ರೆ ಮಣ್ಣಿನ ಫಲವತ್ತತೆ ಬಹಳ ಕಡಿಮೆ ಆಗ್ತಾ ಇದೆ, ಕೆಲವೊಂದು ಪ್ರೋಗ್ರಾಮ್ಗಳು ಮಾಡ್ತೀವಿ ಅಂತಾನು ಹೇಳಿದ್ದಾರೆ. ಇಲ್ಲೇ ಬದಲಾಯಿಸಬೇಕು ಅನ್ನೋದು ಬಹಳ ಇದೆ. ಕೆಲವೊಂದು ಬೀಜಗಳನ್ನ ಉಚಿತವಾಗಿ ಕೊಟ್ಟು ಇದನ್ನ ಬೆಳೀರಿ, ಈ ತಳಿ ಬೆಳೀರಿ, ಈ ತರ ಗೊಬ್ಬರ ಹಾಕ್ಬಿಟ್ಟು ಇವೆಲ್ಲ ನೀವು ಮಣ್ಣು ಪರೀಕ್ಷೆ ಮಾಡಿಸ್ಬಿಟ್ಟು ಈ ಪೋಷಕಾಂಶಗಳು ಕಡಿಮೆ ಇದಾವೆ, ಈ ತರ ಬೇಸಾಯ ಮಾಡಿ, ಎಲ್ಲಾ ತರಹದನ್ನು ಪ್ರೋತ್ಸಾಹ ಕೊಡ್ತೀವಿ. ಆಲ್ರೆಡಿ ಒಂದು 2-3 ಸರಿ ಬಂದೋಗಿದ್ದಾರೆ, ವಿಸಿಟ್ಗಳು ಮಾಡಿಬಿಟ್ಟು ನಮ್ಮ ಕೃಷಿ ವಿಜ್ಞಾನಿಗಳು. ಮತ್ತೆ ಇದು ಕೃಷಿ ಇಲಾಖೆ ಕಡೆಯಿಂದನು ಬಹಳ ಸಪೋರ್ಟ್ ಇದೆ ಇದ್ರ ಬಗ್ಗೆ. ಮೊನ್ನೆ ಕಾರ್ಯಕ್ರಮದಲ್ಲಿ ನಮ್ಮ ಕೃಷಿ ವಿಜ್ಞಾನಿಗಳು ಜೆಡಿ ಸರ್ ಅವರು ಬಂದಿದ್ರಲ್ಲ, ಅವ್ರು ಅಂದ್ರು ಅವ ನಿಮ್ಮ ಭಾಗದಲ್ಲಿ ಅತಿ ಹೆಚ್ಚು ಮೆಕ್ಕೆಜೋಳ ಬೆಳೆಯೋದ್ರಿಂದ ಬರೀ ಮೆಕ್ಕೆಜೋಳ ಬೆಳೆಯಬಹುದು, ಮಿಶ್ರ ತಳಿ ಮಾಡ್ರಿ, ತಗರಿ ಹಾಕ್ರಿ ಅವರೇ, ಕೃಷಿ ಇಲಾಖೆ ಕಡೆಯಿಂದ ಉಚಿತವಾಗಿ ಸೌಲಭ್ಯ ಮಾಡ್ಕೊಡ್ತೀವಿ ಅದನ್ನ ಬೀಜಗಳನ್ನ, ಅಕ್ಕಡಿ ಹಾಕ್ರಿ ನೀವು, ಅಕ್ಕಡಿ ಹಾಕಲಿಲ್ಲದ್ರೆ ನಿಮ್ಮ ಫಲವತ್ತತೆ ಕಡಿಮೆ ಆಗ್ತಾ ಹೋಗುತ್ತೋ ಏನು, ರೈತರ ತಲೆಯಲ್ಲಿ ಇರೋಂತ ಒಂದು ಇದನ್ನ ಕನ್ವರ್ಟ್ ಮಾಡ್ಬೇಕು. ಅದು ಒಂದೇ ಸರಿಗೆ ಆಗೋದಿಲ್ಲ, ಅದು ನಿಧಾನವಾಗಿ ರೈತರುಗಳನ್ನ ಒಬ್ಬರನ್ನ ಒಬ್ಬರನ್ನ ಅಳವಡಿಸ್ಕೊಂತ ಹೋಗ್ಬೇಕಾಗ್ತದೆ ಅದನ್ನ. ಈಗೆಲ್ಲ ಬಿತ್ತನೆಯ ಒಂದು ಕಾಲ, ಈಗ ಸಾಕಷ್ಟು ಎಲ್ಲ ನೀವು ಸಿದ್ಧತೆ ಮಾಡಿಕೊಂಡಿದೀರ, ಗೊಬ್ಬರ ನೀವು ಸ್ಟಾಕ್ ಮಾಡಿದೀರ ರೈತರಿಗೆ ಕೊಡಕ್ಕೆ, ಬೀಜನೆಲ್ಲ ನೀವು ಸ್ಟಾಕ್ ಮಾಡಿಕೊಂಡಿದೀರ, ಅಂದ್ರೆ ಈ ಬಿತ್ತನೆ ಬೀಜಗಳಿಗೆ ಏನಾದ್ರೂ ಬೀಜೋಪಚಾರ ಮಾಡುವ ನಿಟ್ಟಿನಲ್ಲಿ ಏನಾದ್ರೂ ರೈತರಿಗೆ ಏನಾದ್ರೂ ಮಾಹಿತಿ ಕೊಡ್ತಾ ಇದ್ದೀರಾ? ಹಾ, ಬೀಜೋಪಚಾರದ ಬಗ್ಗೆ ನಮ್ಮ ಕೃಷಿ ವಿಜ್ಞಾನಿಗಳು ಬಂದು ಒಂದ್ಸರಿ ರೈತರನ್ನು ಕರೆಸ್ಬಿಟ್ಟು ತೋರಿಸಿದ್ದಾರೆ ಯಾವ ತರ ಬೀಜೋಪಚಾರಗಳು ಮಾಡ್ಬೇಕು ಅಂತ. ನೀವು ಬಿತ್ತಕ್ಕಿನ ಮುಂಚೆ ಬೀಜೋಪಚಾರ ಮಾಡಿದ್ರೆ ಅದರಿಂದ ಏನು ಪ್ರಯೋಜನಗಳು ಅಂತಾನು ತಿಳಿಸ್ಕೊಟ್ಟಿದ್ದಾರೆ. ಅದನ್ನ ಕೆಲವು ರೈತರು ಮಾತ್ರ ಇನ್ನೂ ಅಳವಡಿಸ್ಕೊಂಡಿದ್ದಾರೆ, ಬಹಳಷ್ಟು ರೈತರುಗಳು ಅಳವಡಿಸ್ಕೋಬೇಕಾದ ಬೀಜೋಪಚಾರದ ಬಗ್ಗೆ ಮಾಹಿತಿ ತಿಳಿಸ್ಕೊಡ್ಬೇಕು. ಇನ್ನೂ ಬಹಳಷ್ಟು ರೈತರು ಮಾಡ್ತಾ ಇಲ್ಲ ಅದನ್ನ, ಗೊತ್ತಿದೆ. ಕೆಲವರು ಅವರೇ ಬಂದು ಸಗೆ ಕೇಳ್ತಾರೆ, ಬಂದ್ಬಿಟ್ಟು ಈ ತರ ಈ ಬೀಜೋಪಚಾರದ ಬಗ್ಗೆ ಇದನ್ನ ಕೊಡಿ ಅಂತ, ಅಂತವ್ರಿಗೆ ತಿಳಿಸ್ಕೊಡ್ತೀವಿ. ಮತ್ತೆ ಹಳ್ಳಿ ಹಳ್ಳಿಗಳಿಗೆ ಹೋಗಿಬಿಟ್ಟು ಸ್ವಲ್ಪ ಮೀಟಿಂಗ್ ತರ ಮಾಡಿ ಅದು ಬೀಜೋಪಚಾರದ ಬಗ್ಗೆ ಕಾರ್ಯಕ್ರಮಗಳು ಮಾಡ್ಬೇಕು, ಅವಾಗಲೇ ರೈತರಿಗೆ ಕೆಲ ಮಾಹಿತಿ ಸಿಗೋದದು. ಕಳೆದ ಬಾರಿ ಸಾಕಷ್ಟು ಮೆಕ್ಕೆಜೋಳವನ್ನ ಖರೀದಿ ಮಾಡಿದೀವಿ ಅಂತ ಹೇಳಿದ್ರ, ಅಂದ್ರೆ ಈಗ ಮಾರ್ಕೆಟ್ ರೇಟ್ಗೂ ಇಲ್ಲೇ ರೇಟ್ಗೆ ಏನು ಸ್ವಲ್ಪ ವ್ಯತ್ಯಾಸ ಇತ್ತು? ಡೈರೆಕ್ಟ್ ಕಂಪ್ನಿಯವರು ಏನ್ ಬರ್ತಾರಲ್ಲ, ಏನ್ ಮಾರ್ಕೆಟ್ ರೇಟ್ ಇದೆಯಲ್ಲ ಅದನ್ನ ಅವರು ಇದ್ ಮಾಡ್ತಾರೆ, ನಿಗದಿ ಮಾಡ್ತಾರೆ. ಏನ್ ಅಮಾಲಿ ಅವ್ರದ್ದು ಏನ್ ಚಾರ್ಜಸ್ ಬೀಳುತ್ತೆ ಅಷ್ಟೇ ಅವ್ರಿಗೆ ಬೀಳೋದು ರೈತರಿಗೆ, ಇನ್ನೇನಿರಲ್ಲ. ಅದೇನು ತೂಕ ಅಲ್ಲಿ ಬೇಬ್ರಿದ್ನಲ್ಲಿ ತೂಕ ಮಾಡ್ತಾರೆ, ತಗೊಂಡು ಹೋಗ್ತಾರ. ಇದು ಏನಂದ್ರೆ ದಳ್ಳಾಳಿ ಇದು ಯುಕ್ತ ಮಾರಾಟ, ಅಂದ್ರೆ ನಮ್ಮ ರೈತರಿಗೆ ಯಾವುದೇ ಮೋಸ ವಂಚನೆ ಇರಲ್ಲ ಇಲ್ಲಿ. ಖಂಡಿತವಾಗಿ ಇರೋದಿಲ್ಲ, ಏನು ದಳ್ಳಾಳಿ ಅವ್ರದ್ದು ಕಮಿಷನ್ ಏನು ನಮ್ಮ ಕಂಪ್ನಿ ಕಡೆಯಿಂದ ಏನು ಇರಲ್ಲ, ಚಾರ್ಜಸ್ ಇರೋದಿಲ್ಲ. ರೈತರಿಗೆ ದಳ್ಳಾಳಿ ಮುಕ್ತ ಒಂದು ಏನು ಖರೀದಿ ಮಾಡಿಸ್ಕೊಡ್ಬೇಕು ಅಂತ ಹೇಳಿ ಕಂಪ್ನಿ ಕಡೆಯಿಂದ ಮಾಡಿಸ್ತಾ ಇದ್ದಾರೆ. ಯಾಕಂದ್ರೆ ಅವರಿಗೆ ದಳ್ಳಾಳಿ ಯುಕ್ತ ಒಂದು ಮಾಹಿತಿ ಸಿಕ್ಬಿಟ್ರೆ ಖಂಡಿತವಾಗಿ ಬಹಳಷ್ಟು ರೈತರು ಇಲ್ಲೇ ತಮ್ಮ ಉತ್ಪಾದನೆ ಏನು ಮೆಕ್ಕೆಜೋಳ ಆಗ್ಲಿ ರಾಗಿ ಆಗ್ಲಿ ಇಲ್ಲೇ ಮಾಡ್ತಾರ ಅನ್ನೋದು ನಮ್ಗೆ ಒಂದು ಭರವಸೆ. ಸಾಕಷ್ಟು ಜನ ಇಲ್ಲಿ ಮೆಕ್ಕೆಜೋಳವನ್ನ ಮಾರಾಟ ಮಾಡಿದಾಗ ರೈತರಿಗೆಲ್ಲ ನೀವು ಹಣ ಅಂತಂದ್ರೆ ಯಾವ ರೀತಿ ಕೊಡ್ತಾ ಇದ್ರೆ, ಏನ ನೇರವಾಗಿ ಅವ್ರ ಅಕೌಂಟ್ಗೆ ಹಾಕ್ತಿದ್ರೆ ಏನ್ ಕ್ಯಾಶ್ ಕೊಡ್ತಾ ಇದ್ರ ಅಕೌಂಟ್ಗೆ? ನಾವು ಟ್ರಾನ್ಸಾಕ್ಷನ್ ಮಾಡೋದು, ಕೆಲವ್ರಿಗೆ ಇದ್ ಮಾಡ್ಸಕ್ಕೆ ಬಿಡ್ಸಕ್ಕೆ ಸರಿ ಹೋಗಲ್ಲ ನಮ್ಗೆ ಇದನ್ನ ಕೊಟ್ಟರೆ ಅಂತ ರೀತಿಗೆ ಚೆಕ್ ಕೊಡ್ತೀವಿ ಅಷ್ಟೇ. ಈಗ ಹೋದ ವರ್ಷ ನಾವು ನೋಡಿದ್ರೆ ಈಗ ಮೇಲ್ಗೊಬ್ಬರವಾಗಿ ಯೂರಿಯಾ ಗೊಬ್ಬರವನ್ನ ನಮ್ಮ ರೈತರು ಯಥೇಚ್ಛವಾಗಿ ಬಳಸ್ತಾ ಇದ್ದಾರೆ. ಅಂದ್ರೆ ಸಾಕಷ್ಟು ಅದು ಒಂದು ಕ್ವಿಂಟಲ್ಗೆ 600 ರೂಪಾಯಿ ಇರೋಂತ ರೇಟು 1,800-900 ತನಕ ಹೋಯ್ತು. ಆ ಸಂದರ್ಭದಲ್ಲಿ ನಿಮ್ಮ ಒಂದು ಸಂಘ ಯಾವ ರೀತಿ ಒಂದು ಕಾರ್ಯವನ್ನ ಮಾಡ್ತು ಹೇಳ್ಬೇಕಂದ್ರೆ, ನಾವು ಯೂರಿಯಾ ತರಿಸಿದಾಗ ಏನೋ ಒಂದು ನಿಗದಿ ಮಾಡಿರ್ತಾರಲ್ಲ ಮೊದಲಿಂದಷ್ಟು ಕೊನೆ ತನಕನೂ ಅದೇ ರೇಟ್ಗೆ ಕೊಟ್ಟಿದ್ದೀವಿ. ಅದಕ್ಕೋಸ್ಕರನೇ ಓಸರಿ ನಮಗೆ ಯೂರಿಯಾ ಬಫರ್ ಸ್ಟಾಕ್ಸ್ಗಳನ್ನೆಲ್ಲ ತರಿಸ್ಕೊಂಡು ಕೊಟ್ಟಿದ್ದಾರೆ. ಯಾಕಂದ್ರೆ ಓಸರಿ ಗೋಡಾಮ್ ಇರಲಿಲ್ಲ ನಮಗೆ, ಗೋಡಾಮ್ ಇರಲಿಲ್ಲದ್ರಿಂದ ಪ್ರಾಬ್ಲಮ್ ಆಗಿತ್ತು. ಈ ಸರಿ ನಮ್ಮ ಮುಂಚೆನೆ ಸ್ಟಾಕ್ ಮಾಡ್ಕೊಂಡು ಆಮೇಲೆ ರೈತರಿಗೆ ವಿತರಣೆ ಮಾಡಬೇಕು ಅಂತ. ಒಟ್ಟಾರೆ ನ್ಯಾಯಯುತ ಬೆಲೆ ಸಿಗಬೇಕು ಅಂತಂದ್ರೆ ಇಂಥ ಒಂದು ರೈತ ಉತ್ಪಾದಕರ ಕಂಪನಿಗಳು ಸಾಕಷ್ಟು ನಮ್ಮ ಇವತ್ತಿನ ದಿನಗಳಲ್ಲಿ ಅವಶ್ಯಕತೆ ಇದೆ ಅಂತ ಹೇಳ್ತೀರ? ಖಂಡಿತವಾಗಿ ಇರಬೇಕು, ಯಾಕಂದ್ರೆ ಈಗ ಅವರಿಂದನೇ ಇದು ಕಂಪನಿ ನಡೀತಾ ಇರೋದು, ರೈತರ ಷೇರ್ದಾರರಿಂದಾನೆ. ಇಂತಹ ಕಂಪನಿಗಳು ಎಲ್ಲಾ ಹೋಬಳಿ ಮಟ್ಟದಲ್ಲಿ ಮಾಡಲೇಬೇಕು. ಮಾಡಿದಾಗ ಏನು ರೈತರಿಗೆ ಗೊತ್ತಾಗುತ್ತೆ, ಬಹಳ ಸೌಲಭ್ಯಗಳು ಸಿಗುತ್ತೆ. ಯಾಕಂದ್ರೆ ದಳ್ಳಾಳಿ ಯುತ ಮಾರಾಟ ಸಿಗುತ್ತೆ, ಮತ್ತೆ ಬೀಜ ರಸಗೊಬ್ಬರಗಳು ಆಗ್ಲಿ ಮತ್ತೆ ಜೈವಿಕ ಗೊಬ್ಬರಗಳಾಗ್ಲಿ ಕಡಿಮೆ ದರದಲ್ಲಿ ಸಿಗುವಂತ ಸೌಲಭ್ಯಗಳು ಬಹಳಷ್ಟು ಆಗ್ತವೆ. ಮತ್ತೆ ಅವ್ರಿಗೆ ಇನ್ನೇನಂದ್ರೆ ನಾವು ಈಗ ನಾಳೆ ಬಿತ್ತಬೇಕಂದ್ರೆ ಇಲ್ಲೇ ಸಿಕ್ಬಿಡುತ್ತಲ್ಲ, ಅವ್ರಿಗೊಂದು ಚಿಂತೆ ಇರೋದಿಲ್ಲ, ಏ ಇಲ್ಲೇ ಇದೆ ಬಿಡಪ್ಪ ನಮ್ಗೆ ಏನಾದ್ರೂ ಹೆಲ್ಪ್ ಮಾಡ್ತಾರೆ. ನಾವು ಅಂತ ಇದಕ್ಕೆ ತಗೊಂಡೋಗ್ಬೇಕು ಇದು ಕಂಪ್ನಿಗಳನ್ನ. ಮುಂದಿನ ದಿನಗಳಲ್ಲಿ ಎಲ್ಲಾ ಸೌಲಭ್ಯ ಮಾಡಿದ್ಮೇಲೆ ರೈತರಿಗೆ ಖಂಡಿತವಾಗ ಅನುಕೂಲ ಇರುತ್ತೆ ಇದರಲ್ಲಿ ಎಫ್ ಪಿ ಒಳಗಡೆಯಿಂದ. ಅದಕ್ಕೆ ಏನು ಒಂದೊಂದು ಹೋಬಳಿ ಮಟ್ಟದಲ್ಲೂ ಇದನ್ನ ಮಾಡ್ಬಿಟ್ರೆ ರೈತರಿಗೆ ಸುತ್ತ ಇರುವಂತ ಗ್ರಾಮ ಪಂಚಾಯತಿಗಳು ಬಹಳ ರೈತರು ಅಲ್ಲೇ ಸಂಪರ್ಕ ಮಾಡ್ತಾರೆ, ಬೇರೆ ಕಡೆ ಹೋಗೋ ಅವಶ್ಯಕತೆನೇ ಇರಲ್ಲ ಅವ್ರಿಗೆ. ಯಾಕಂದ್ರೆ ಎಲ್ಲಾ ಕಡಿಮೆ ದರದಲ್ಲಿ ಸಿಗೋದ್ರಿಂದ ಅವ್ರು ಬೇರೆ ಕಡೆ ಇನ್ನು ಹೋಗೋದೇ ಇಲ್ಲ, ಅಲ್ಲೇ ಬಂದು ಎಲ್ಲಾ ಖರೀದಿಗಳು ಮಾಡ್ತಾರೆ. ಅವ್ರಿಗೇನು ಒಂದು ಟ್ರಸ್ಟ್ ಬಿಲ್ಡ್ ಮಾಡಬೇಕು ಮತ್ತೆ ಕಡಿಮೆ ದರದಲ್ಲಿ ಲಭ್ಯ ಮಾಡ್ಕೊಂಡು ಅಂತ ನಮ್ಮ ಕಂಪನಿಯ ಒಂದು ನಿರ್ಧಾರ, ಮತ್ತೆ ಅದನ್ನ ಖಂಡಿತವಾಗಿ ಮಾಡ್ತಾರೆ. ಈಗ ಆಲ್ರೆಡಿ ಸ್ಟಾರ್ಟ್ ಮಾಡಿದ್ದಾರೆ ಬಹಳ ಕಡೆ ಎಫ್ ಪಿ ಒಗಳು ಸ್ಟಾರ್ಟ್ ಮಾಡಿ ಆಲ್ರೆಡಿ ಕಾರ್ಯಪ್ರವೃತ್ತವಾಗಿದ್ದಾವೆ. ಒಳ್ಳೆ ಲಾಭದಾಯಕವಾಗೂ ಕೆಲವೊಂದು ಎಫ್ ಪಿ ಒಗಳು ಇದಾವೆ, ಇನ್ನು ಡೆವಲಪಿಂಗು ಬಹಳ ಇದಾವೆ. ಈಗ ರೈತರು ತಮ್ಮ ಕೃಷಿಯಲ್ಲಿ ಆಹಾರ ಧಾನ್ಯಗಳಾಗಿರ್ಬೋದು, ಎಣ್ಣೆಕಾಳು ಬೆಳೆಗಳಾಗಿರ್ಬೋದು, ಅಥವಾ ತೋಟಗಾರಿಕೆ ಬೆಳೆಗಳು ಆಗಿರ್ಬೋದು, ಈಗ ಬೆಳೆದಂತ ಅವುಕಗಳನ್ನ ನೇರವಾಗಿ ನಾವು ಮಾರ್ಕೆಟ್ನಲ್ಲಿ ಮಾರಾಟ ಮಾಡಿದಾಗ ಸಿಗುವಂತಹ ಲಾಭಕ್ಕಿಂತ ಹೆಚ್ಚಾಗಿ ನಾವು ಅವುಗಳನ್ನ ಮೌಲ್ಯವರ್ಧಿತ ಉತ್ಪನ್ನಗಳನ್ನಾಗಿ ಮಾಡಿ ಮಾರಾಟ ಮಾಡಿದ್ರೆ ಹೆಚ್ಚು ಲಾಭ ಗಳಿಸಬಹುದು ಅಂತೇಳಿ ಎಲ್ಲರಿಗೂ ಗೊತ್ತಿರುವಂತಹ ವಿಚಾರ. ಆದ್ರೆ ಈ ನಿಟ್ಟಿನಲ್ಲಿ ಈ ಒಂದು ಮೌಲ್ಯವರ್ಧಿತ ಉತ್ಪನ್ನಗಳನ್ನ ಮಾಡಬೇಕು ಅಂತೇಳಿ ನಿಮ್ಮ ಸಂಘದಿಂದ ರೈತರಿಗೆ ಯಾವ ರೀತಿ ಸಲಹೆ ಕೊಡ್ತೀರಾ? ಅದ್ ಮಾಡಬೇಕು ಅಂತ ಬಹಳ ಏನು ಸಭೆಗಳನ್ನ ಮಾಡಿದ್ದಾರೆ. ಬರೀ ಮೆಕ್ಕೆಜೋಳ ಮತ್ತೆ ರಾಗಿ ಅಷ್ಟೇ ಖರೀದಿ ಮಾಡಿರೋದು, ಬೇರೆ ರೀತಿಯ ತರಕಾರಿ ಬೆಳೆಗಳು ಯಥೇಚ್ಛವಾಗಿ ಬೆಳೀತಾರೆ, ಅಂತ ರೈತರಿಗೆ ನೇರ ಮಾರುಕಟ್ಟೆ ಬೆಳೆ ಇಲ್ಲೇ ಸಿಗುವಂತ ಸೌಲಭ್ಯಗಳನ್ನ ಮಾಡ್ಕೊಡ್ಬೇಕಂತ ಬಹಳ ಸಾಕಷ್ಟು ಸಭೆ ಆಗಿದೆ. ಯಾಕಂದ್ರೆ ನಮ್ಮ ಕಂಪನಿ ಅದಕ್ಕೋಸ್ಕರ ರೈತರಿಗೆ ಒಂದು ನೇರ ಮಾರುಕಟ್ಟೆಯ ಒಂದು ಸೌಲಭ್ಯ ಮಾಡ್ಬೇಕನ್ನೋದು ಒಂದು ಅದು ಒಂದು ಕಾರ್ಯಕ್ರಮ ನಮ್ದು. ಈಗ ಬೇರೆಲ್ಲ ನಿಮ್ಮ ಒಂದು ರೈತ ಉತ್ಪಾದಕ ಕಂಪನಿಗಳಲ್ಲಿ ಈಗ ತೆಂಗು ಬೆಳೆಯುವಂತ ಭಾಗದಲ್ಲಿ ಈಗ ತೆಂಗಿನಿಂದ ಎಣ್ಣೆ ತೆಗೆಯುವಂತದ್ದು ಇದನ್ನೆಲ್ಲ ಮಾಡ್ತಾ ಇದ್ದಾರೆ ಮೌಲ್ಯವರ್ಧಿತ ಉತ್ಪನ್ನ. ಅಂದ್ರೆ ಇಲ್ಲೆಲ್ಲ ಯಾಕೆ ಮಾಡಬಾರ್ದು ನಿಮ್ಮ ಒಂದು? ಖಂಡಿತವಾಗ ಅದನ್ನ ಹೇಳ್ತಾ ಇದ್ನಲ್ಲ, ಪ್ರೊಸೆಸಿಂಗ್ ಯೂನಿಟ್ ಅಂತ ಹೇಳ್ಬಿಟ್ಟು ಅದಕ್ಕೋಸ್ಕರ ಮಾಡಿರೋದು, ಪ್ರೊಸೆಸಿಂಗ್ ಮಾಡ್ಕೊಳೋದಾಗ್ಲಿ ಈಗ ಬೇಳೆ ಕಾಳುಗಳನ್ನ ಅದ್ ಲಭ್ಯ ಮಾಡೋಕ್ಕೋಸ್ಕರನೇ ಪ್ರೊಸೆಸಿಂಗ್ ಯೂನಿಟ್ ಅಂತ ಸ್ಟಾರ್ಟ್ ಮಾಡಿದಕ್ಕೆ ಅದು ಮಿಷಿನ್ರಿ ಎಲ್ಲ ಇದಾವೆ ಆಲ್ರೆಡಿ ಬಂದಿದೆ. ಏನು ನಮ್ಮ ತಕ್ಕಂತ ಸಿಬ್ಬಂದಿ ವರ್ಗ ಮತ್ತೆ ಅವನ ಏನು ಸ್ವಲ್ಪ ಆದಾಯ ಕೂಡಿಟ್ಕೊಂಡು ಅದನ್ನ ಮುಂದಿನ ದಿನಗಳಲ್ಲಿ ಮಾಡ್ಬೇಕು ಅಂತ ಒಂದು ಯೋಜನೆ ಇದೆ. ಯಾಕಂದ್ರೆ ಈಗ ಒಂದೇ ಸರಿಯಲ್ಲಿ ಅದು ಷೇರ್ದಾರದು ಈಗ ಅಮೌಂಟ್ ಸ್ವಲ್ಪ ಯೂಸ್ ಮಾಡಿದಾರೆ ಅಷ್ಟೇ, ಅದು ಎಲ್ಲ ಯಾಕಂದ್ರೆ ಅವ್ರಿಗೆ ಈಗ ಬಿಸ್ನೆಸ್ ಆದಂಗಲ್ಲ, ಸ್ವಲ್ಪ ಪ್ರೊಸೆಸಿಂಗ್ ಯೂನಿಟ್ ಆಗ್ಲಿ ಈಗ ಎಣ್ಣೆಗಾಣಗಳಾಗ್ಲಿ ಅವನ್ನೆಲ್ಲ ಖಂಡಿತವಾಗಿ ಮುಂದಿನ ದಿನಗಳಲ್ಲಿ ಮಾಡ್ಕೊಡ್ಬೇಕು, ಲಭ್ಯ ಮಾಡ್ಕೊಡ್ಬೇಕು. ಯಾಕಂದ್ರೆ ಅವ್ರು ಬೆಳೆದ ಬೆಳೆ ಇಲ್ಲೇ ಉಪಯುಕ್ತವಾಗಿ ಅವರು ಏನು ಯೂಸ್ ಮಾಡ್ಕೋಬಹುದು. ಮತ್ತೆ ರೈತರುಗಳಿಗೆ ಕೆಲವೊಂದು ಧಾನ್ಯಗಳು ಬೆಳೆದಿರ್ತಾರೆ, ಅದ್ರನ್ನ ಇಟ್ಟುಗಳನ್ನ ಇಲ್ಲೇ ಮಾಡ್ಬಿಟ್ಟು ಅವರು ಮಾರಬಹುದು. ಯಾಕಂದ್ರೆ ಹೋಲ್ಸೇಲ್ ಕಿರಾಣಿ ತರನು ಒಂದು ಸ್ಟಾರ್ಟ್ ಮಾಡ್ಬೇಕು ಅಂತ ಇದಾರೆ, ಅದರಲ್ಲಿ ಅವರ ಪದಾರ್ಥಗಳನ್ನೇ ಮಾರಬಹುದು ನಾವು. ಅವಾಗ ಹೆಚ್ಚಿನ ಒಂದು ಆದಾಯ ಗಳಿಸಬಹುದು, ಖಂಡಿತವಾಗಿ ಗಳಿಸಬಹುದು. ಯಾಕಂದ್ರೆ ರೈತರು ಡೈರೆಕ್ಟ್ ಆಗಿ ಇದ್ ಮಾಡಿ ಪ್ರೊಸೆಸಿಂಗ್ ಮಾಡಿ ಇಲ್ಲೇ ಮಾರೋದ್ರಿಂದ ಅವ್ರಿಗೆ ಒಳ್ಳೆ ಲಾಭ ಸಿಗುತ್ತೆ. ಅಂದ್ರೆ ಈ ಒಂದು ಅಮೃತ ರೈತ ಉತ್ಪಾದಕರ ಸಂಘದಲ್ಲಿ ಸಾಕಷ್ಟು ಜನ ಷೇರುದಾರರ ಇದ್ದಾರೆ ಅಂತ ಹೇಳಿದ್ರ, ಷೇರುದಾರರ ಒಂದು ಸಹಕಾರ ನಿಮ್ಮ ಸಂಘಕ್ಕೆ ಯಾವ ರೀತಿ ಇದೆ? ಷೇರ್ ಇಲ್ಲಿ ಮಾಡಿದೀವಪ್ಪ ನಮ್ಮ ನಾವೇ ಬೆಳೆಸ್ಬೇಕು ಇದನ್ನ ಅನ್ನೋಂತ ನಿಟ್ಟಿನಲ್ಲಿ ಬಹಳ ಜನ ಬಂದು ಖರೀದಿ ಮಾಡೋದೇ ಇಲ್ಲಿ, ಇದನ್ನ ಹೊರಗಡೆ ಎಲ್ಲೂ ಖರೀದಿ ಮಾಡಲ್ಲ. ಷೇರುದಾರರು ಅವ್ರು ಏನು 900 ಚಿಲ್ಲರ ಆಗಿದಾರ, ಎಲ್ಲಾ ರೈತರು ಬಂದು ಇಲ್ಲೇ ಖರೀದಿ ಮಾಡ್ತಾರೆ. ಅದರಿಂದ ಬಹಳಷ್ಟು ಲಾಭ ಇದು ಕಂಪ್ನಿಗೆ ಆಗುತ್ತೆ. ಕಂಪ್ನಿಗೆ ಲಾಭ ಆದಂಗೆಲ್ಲ ಮುಂದೆ ಬೇರೆ ಬೇರೆ ಏನು ಪ್ರೊಸೆಸಿಂಗ್ ಯೂನಿಟ್ ಆಗಲಿ ಏನಾದ್ರಾಗಲಿ ಒಂದು ಲಾಭದಿಂದ ಮತ್ತೆ ಬೆಳೀತಾ ಹೋಗ್ಬೋದು ಈ ಕಂಪ್ನಿ, ಮತ್ತೆ ರೈತರಿಗೆ ಹೆಲ್ಪ್ ಆಗುತ್ತೆ. ಆದ್ರಿಂದ ಷೇರುದಾರ ಒಲವು ಬಹಳ ಇದೆ. ಯಾಕಂದ್ರೆ ನಾವು ಬೆಳೆಸಿದ್ರೇನೆ ಅದು ಕಂಪ್ನಿ, ಯಾಕಂದ್ರೆ ಈ ಕಂಪ್ನಿ ಇರೋದ್ರೆ ರೈತರಿಗೋಸ್ಕರ, ರೈತರಿಂದಾನೆ ಈ ಕಂಪ್ನಿ. ಅವ್ರಿಗೆ ಮೊದಲನೇ ವರ್ಷ ಅಷ್ಟು ಮನವರಿಕೆ ಇರಲಿಲ್ಲ, ಆಮೇಲೆ ಎಲ್ಲಾ ಊರುಗಳಿಗೆ ಹೋಗಿ ಹೋಗಿ ಎಲ್ಲ ತಿಳಿಸಿ ಈಗ ಬಹಳ ಒಲವು ಇದೆ. ಸಾಕಷ್ಟು ಸಂಖ್ಯೆಯಲ್ಲಿ ಮೊನ್ನೆ ಗೋಡಂ ಉದ್ಘಾಟನೆಗೆ ಬಂದಿದ್ರು ಜನ, ರೈತರು ಬಹಳಷ್ಟು ಸಂಖ್ಯೆ ಸೇರಿದ್ರು. ಅಂದ್ರೆ ಈ ಒಂದು ಬಿದಿರಿಕೆರೆಯ ಅಮೃತ ರೈತ ಉತ್ಪಾದಕರ ಸಂಘದ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿಯಾಗಿ ಕೊನೆಯದಾಗಿ ಏನೊಂದು ಕಿವಿ ಮಾತಾಡಿದ್ರೆ ನಮ್ಮ ಕೃಷಿಕರಿಗೆ? ಇದು ನಿಮ್ಮದೇ ಕಂಪನಿ, ನಿಮಗೆ ಯಾವಾಗ್ಲೂ ಲಭ್ಯವಿರುತ್ತದೆ. ಮನೆ ಬಿಚ್ಚಿ ಮಾತಾಡಿ ಅವ್ರಿಗೆ ಏನು ಸೌಲಭ್ಯ ಪಡಿಬೇಕು ಕೇಳಿ ತಗೋಬಹುದು. ನಮ್ಗಾಗ್ಲಿಲ್ಲದ್ರು ಕೃಷಿ ಇಲಾಖೆ ಕಡೆಯಿಂದ ಹೆಂಗ್ ಅವ್ರಿಗೆ ಸಹಾಯ ಮಾಡಬಹುದು, ಅಥವಾ ನಮ್ಮ ತಳಬಾಳು ಕೃಷಿ ಕೇಂದ್ರ ಕಡೆಯಿಂದ ಯಾವ ತರ ಸಹಾಯ ಮಾಡಿಸಬಹುದು, ಎಲ್ಲಾ ರೀತಿಯ ಸಹಾಯಗಳನ್ನ ನಮ್ಮ ಕಂಪನಿ ಕಡೆಯಿಂದ ಒದಗಿಸ್ಕೊಡ್ತೀವಿ. ಒಳ್ಳೇದು ಸುರೇಶ್ ಅವರೇ. ಇಲ್ಲೇ ತನಕ ಈ ಒಂದು ಬಿದಿರಿಕೆರೆಯ ತರಳಬಾಳು ಅಮೃತ ರೈತ ಉತ್ಪಾದಕ ಕಂಪನಿಯ ಒಂದು ಕಾರ್ಯಚಟುವಟಿಕೆಗಳು ಯಾವ ರೀತಿ ಇದೆ, ಈ ನಿಟ್ಟಿನಲ್ಲಿ ಸಾಕಷ್ಟು ವಿಚಾರಗಳನ್ನ ಇವತ್ತು ತಿಳಿಸಿದ್ದೀರಾ. ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದಕ್ಕೆ ತಮಗೆ ಧನ್ಯವಾದಗಳು. ನಮಸ್ಕಾರ. ಧನ್ಯವಾದಗಳು. ನಮಸ್ಕಾರ. ಇದುವರೆಗೂ ಜಗಳೂರು ತಾಲೂಕು ಬಿದರಕೆರೆ ತರಳಬಾಳು ಅಮೃತ ರೈತ ಉತ್ಪಾದಕ ಕಂಪನಿಯ ಕಾರ್ಯಚಟುವಟಿಕೆಗಳು ಕುರಿತು ಇಲ್ಲಿನ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿ ಡಿಎಂ ಸುರೇಶ್ ಅವರೊಂದಿಗೆ ಸಂದರ್ಶನ ಕೇಳಿದಿರಿ. ಇವರನ್ನು ಸಂದರ್ಶಿಸಿದವರು ಯುಎಂ ಮರುಳಸಿದ್ದೇಶ್. ರೈತರ ಮುಖದಲ್ಲಿ ಮಂದಹಾಸ ಮೂಡುತ್ತಿದೆ. ಪ್ರತಿ ಹೊಲಕ್ಕೆ ಸಿಗುತ್ತಿದೆ ನೀರು. ಇದು ನವಭಾರತದ ಯಶೋಗಾಥೆ. ಬೆಳೆಯ ಅಧಿಕ ಇಳುವರಿಗೆ ಬೀಜ ರಸಗೊಬ್ಬರದ ಜೊತೆಗೆ ನೀರು ಕೂಡ ಪ್ರಮುಖ ಅಂಶವಾಗಿದೆ. ನೀರಿನ ಸಮರ್ಥ ಬಳಕೆ ಕೇವಲ ಮಣ್ಣಿನ ಫಲವತ್ತತೆ ಹೆಚ್ಚಿಸುವುದಷ್ಟೇ ಅಲ್ಲ,

ಇನ್ನು ದಾವಣಗೆರೆ ಮಾರುಕಟ್ಟೆಯಲ್ಲಿ ಸೇಬು ಕ್ವಿಂಟಲ್ಗೆ ಕನಿಷ್ಠ 8,000 ರೂಪಾಯಿಗಳಿಂದ ಗರಿಷ್ಠ 9,000 ರೂಪಾಯಿಗಳು, ಬಾಳೆಹಣ್ಣು ಏಲಕ್ಕಿ ಬಾಳೆ ಕ್ವಿಂಟಲ್ಗೆ ಕನಿಷ್ಠ 4,500 ರೂಪಾಯಿಗಳಿಂದ ಗರಿಷ್ಠ 5,000 ರೂಪಾಯಿಗಳು, ಹುರುಳಿಕಾಯಿ ಕ್ವಿಂಟಲ್ಗೆ ಕನಿಷ್ಠ 7,000 ರೂಪಾಯಿಗಳಿಂದ ಗರಿಷ್ಠ 8,000 ರೂಪಾಯಿಗಳು, ಬೀಟ್ರೂಟ್ ಕ್ವಿಂಟಲ್ಗೆ ಕನಿಷ್ಠ 1,800 ರೂಪಾಯಿಗಳಿಂದ ಗರಿಷ್ಠ 2,200 ರೂಪಾಯಿಗಳು, ಹಾಗಲಕಾಯಿ ಕ್ವಿಂಟಲ್ಗೆ ಕನಿಷ್ಠ 3,000 ರೂಪಾಯಿಗಳಿಂದ ಗರಿಷ್ಠ 3,500 ರೂಪಾಯಿಗಳು, ಬದನೆಕಾಯಿ ಕ್ವಿಂಟಲ್ಗೆ ಕನಿಷ್ಠ 1,800 ರೂಪಾಯಿಗಳಿಂದ ಗರಿಷ್ಠ 2,200 ರೂಪಾಯಿಗಳು, ಎಲೆಕೋಸು ಕ್ವಿಂಟಲ್ಗೆ ಕನಿಷ್ಠ 800 ರೂಪಾಯಿಗಳಿಂದ ಗರಿಷ್ಠ 1,200 ರೂಪಾಯಿಗಳು, ದಪ್ಪ ಮೆಣಸಿನಕಾಯಿ ಕ್ವಿಂಟಲ್ಗೆ ಕನಿಷ್ಠ 6,000 ರೂಪಾಯಿಗಳಿಂದ ಗರಿಷ್ಠ 7,000 ರೂಪಾಯಿಗಳು, ಕ್ಯಾರೆಟ್ ಕ್ವಿಂಟಲ್ಗೆ ಕನಿಷ್ಠ 3,500 ರೂಪಾಯಿಗಳಿಂದ ಗರಿಷ್ಠ 4,000 ರೂಪಾಯಿಗಳು, ಹೂಕೋಸು ಕ್ವಿಂಟಲ್ಗೆ ಕನಿಷ್ಠ 1,400 ರೂಪಾಯಿಗಳಿಂದ ಗರಿಷ್ಠ 1,800 ರೂಪಾಯಿಗಳು, ಅವರೆಕಾಯಿ ಕ್ವಿಂಟಲ್ಗೆ ಕನಿಷ್ಠ 3,000 ರೂಪಾಯಿಗಳಿಂದ ಗರಿಷ್ಠ 3,500 ರೂಪಾಯಿಗಳು, ಹಸಿರು ಮೆಣಸಿನಕಾಯಿ ಕ್ವಿಂಟಲ್ಗೆ ಕನಿಷ್ಠ 6,000 ರೂಪಾಯಿಗಳಿಂದ ಗರಿಷ್ಠ 7,000 ರೂಪಾಯಿಗಳು, ನವಿಲ್ಕೋಸು ಕ್ವಿಂಟಲ್ಗೆ ಕನಿಷ್ಠ 3,000 ರೂಪಾಯಿಗಳಿಂದ ಗರಿಷ್ಠ 4,000 ರೂಪಾಯಿಗಳು, ನಿಂಬೆಹಣ್ಣು ಕ್ವಿಂಟಲ್ಗೆ 1,500 ರೂಪಾಯಿಗಳಿಂದ ಗರಿಷ್ಠ 2,000 ರೂಪಾಯಿಗಳು, ಮಾವಿನ ಹಣ್ಣು ಕ್ವಿಂಟಲ್ಗೆ 3,000 ರೂಪಾಯಿಗಳಿಂದ ಗರಿಷ್ಠ 4,000 ರೂಪಾಯಿಗಳು, ಈರುಳ್ಳಿ ಕ್ವಿಂಟಲ್ಗೆ 300 ರೂಪಾಯಿಗಳಿಂದ ಗರಿಷ್ಠ 1,300 ರೂಪಾಯಿಗಳು, ಪಪ್ಪಾಯಿ ಕ್ವಿಂಟಲ್ಗೆ ಕನಿಷ್ಠ 1,500 ರೂಪಾಯಿಗಳಿಂದ ಗರಿಷ್ಠ 2,000 ರೂಪಾಯಿಗಳು, ದಾಳಿಂಬೆ ಕನಿಷ್ಠ 3,500 ರೂಪಾಯಿಗಳಿಂದ ಗರಿಷ್ಠ 4,000 ರೂಪಾಯಿಗಳು, ಆಲೂಗಡ್ಡೆ ಕ್ವಿಂಟಲ್ಗೆ ಕನಿಷ್ಠ 1,000 ರೂಪಾಯಿಗಳಿಂದ ಗರಿಷ್ಠ 1,400 ರೂಪಾಯಿಗಳು, ಮೂಲಂಗಿ ಕ್ವಿಂಟಲ್ಗೆ ಕನಿಷ್ಠ 3,000 ರೂಪಾಯಿಗಳಿಂದ ಗರಿಷ್ಠ 3,500 ರೂಪಾಯಿಗಳು, ಟೊಮೆಟೊ ಕ್ವಿಂಟಲ್ಗೆ ಕನಿಷ್ಠ 5,000 ರೂಪಾಯಿಗಳಿಂದ ಗರಿಷ್ಠ 5,500 ರೂಪಾಯಿಗಳು, ರಾಗಿ ಕ್ವಿಂಟಲ್ಗೆ ಕನಿಷ್ಠ 2,205 ರೂಪಾಯಿಗಳಿಂದ ಗರಿಷ್ಠ 2,205 ರೂಪಾಯಿಗಳು, ಬಳ್ಳಾರಿ ಮಾರುಕಟ್ಟೆಯಲ್ಲಿ ಸಜ್ಜೆ ಹೈಬ್ರಿಡ್ ಕ್ವಿಂಟಲ್ಗೆ ಕನಿಷ್ಠ 2,351 ರೂಪಾಯಿಗಳಿಂದ ಗರಿಷ್ಠ 2,590 ರೂಪಾಯಿಗಳು, ಕಡಲೆಕಾಳು ಆವರೇಜ್ ಕ್ವಿಂಟಲ್ಗೆ 5,005 ರೂಪಾಯಿಗಳಿಂದ ಗರಿಷ್ಠ 5,250 ರೂಪಾಯಿಗಳು, ಜೋಳ ಸ್ಥಳೀಯ ಕ್ವಿಂಟಲ್ಗೆ ಕನಿಷ್ಠ 2,527 ರೂಪಾಯಿಗಳಿಂದ ಗರಿಷ್ಠ 3,270 ರೂಪಾಯಿಗಳು, ಮೆಕ್ಕೆಜೋಳ ಕ್ವಿಂಟಲ್ಗೆ ಕನಿಷ್ಠ 1,909 ರೂಪಾಯಿಗಳಿಂದ ಗರಿಷ್ಠ 2,940 ರೂಪಾಯಿಗಳು, ನವಣೆ 4,056 ರೂಪಾಯಿಗಳಿಂದ ಗರಿಷ್ಠ 4,356 ರೂಪಾಯಿಗಳು, ಸೂರ್ಯಕಾಂತಿ ಕ್ವಿಂಟಲ್ಗೆ ಕನಿಷ್ಠ 4,880 ರೂಪಾಯಿಗಳಿಂದ ಗರಿಷ್ಠ 4,960 ರೂಪಾಯಿಗಳು. ಪೇಟೆ ಧಾರಣೆ ಕೇಳಿದಿರಿ. ಇದೀಗ ಜನಪದ ಗೀತೆ.